ಮರುಪೂರ್ಣದ ಮಹತ್ವದ ಬಗ್ಗೆ ಹೇಳಿ, ಯಾಕೆ ಮರುಪೂರ್ಣ ಮಾಡಬೇಕು, ಅದರ ಅವಶ್ಯಕತೆ ಬಗ್ಗೆ ಆಯಿತು, ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ಕೊಡಿ ರೈತರಿಗೆ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಈಗಾಗಲೇ ಸರ್ ಹೇಳಿದಂಗೆ ಇದು ಒಂದು ಕೊಳವೆ ಬಾವಿ ಮರುಪೂರ್ಣ ಅಂಥೇಳಿ, ಇದು ಇಂಗ್ಲೀಷ್ನಲ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಪಿಟ್ ಅಂತೇಳಿ ಕರಿತೀವಿ. ಯಾಕೆ ನಾವು ಇದು ಮಾಡ್ಕೋಬೇಕಂತಂದರೆ, ನಿಮ್ಗೆ ತಿಳಿದ ಹಾಗೆ 1950 ಒಬ್ಬ ಮನುಷ್ಯನಿಗೆ 500 ಘನ ಮೀಟರಷ್ಟು ನೀರು ಸಿಗ್ತಾ ಇತ್ತು. ಈ ಬರ್ತಾ ಬರ್ತಾ ಏನಾಯಿತು, 2010 ಒಂದು ಅರೌಂಡ್ 1300 ಘನ ಮೀಟರ್ ಸಿಗ್ತಾ ಇದೆ ನಮಗೆ. ಇವಾಗ ನೋಡಿದ್ರೆ 1000 ಘನ ಮೀಟರಷ್ಟು ಪ್ರತಿ ಮನುಷ್ಯನಿಗೆ ಪ್ರತಿ ವರ್ಷ ಸಿಗ್ತಾ ಇದೆ. ಅಂದರೆ ನೀರಿನ ನಮಗೆ ಲಭ್ಯ ಇರೋದು ನೀರು ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ನಾವು ಹೆಚ್ಚೆಚ್ಚಿನ ಕೊಳವೆ ಬಾವಿಗಳನ್ನು ನಾವು ಕೊರಿತಾ ಇದ್ದೀವಿ. ನೀವು ತಾವು ನೋಡಿರ್ಬೋದು, ಈಗ ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 15 ಲಕ್ಷ ಕೊಳವೆ ಬಾವಿಗಳಿವೆ. ಅದರಲ್ಲಿ ಬೆಂಗಳೂರಿನಲ್ಲಿ 25% ಕೊಳವೆ ಬಾವಿಗಳಿವೆ ಇದರಲ್ಲಿ. ಸೊ ಈ ಕೊಳವೆ ಬಾವಿ ನಾವು ಹಿಂಗೆ ನೀರು ತೆಕ್ಕೋತಾ ಹೋದ್ವಿ ಅಂತಂದರೆ ಅಂತರ್ಜಲ ಮಟ್ಟ ಪ್ರತಿ ವರ್ಷ 1 ಮೀಟರಷ್ಟು ಡೌನ್ ಹೋಗ್ತಾ ಇದೆ, ಅಂದರೆ ಕೆಳಗೆ ಕುಸಿತಾ ಇದೆ. ಈ ಅಂತರ್ಜಲ ಮಟ್ಟವನ್ನು ನಾವು ಹೇಗೆ ಮೇಲ್ಗಡೆ ತರಬೇಕು ಅಂದರೆ, ಈಗ ನಿಮ್ಮ ಹೊಲದಲ್ಲಿ ಇರ್ಬೋದು ಅಥವಾ ಮನೆಯ ಮೇಲ್ಛಾವಣಿಯಲ್ಲಿ ಬಿದ್ದಂಥ ನೀರನ್ನು ನೀವು ಬೋರ್ವೆಲ್ಗೆ ಕೆಳಗಡೆ ನೀವು ರೀಚಾರ್ಜ್ ಪಿಟ್ ಅಂತ ಉಪಯೋಗ ಮಾಡಿಕೊಂಡು ಅದನ್ನು ಬಳಸೋದರಲ್ಲಿ ಅದು ಏನಾಗ್ತದೆ, ರೀಚಾರ್ಜ್ ಆಗಿ ನಿಮ್ಮ ಬೋರ್ವೆಲ್ ಮಟ್ಟ ಇನ್ಕ್ರೀಸ್ ಆಗ್ಬೋದು, ಅಕ್ವಿಫರ್ ರೀಚಾರ್ಜ್ ಆಗ್ತದೆ. ಸೊ ಈ ಒಂದು ಈಗ ಜಮೀನಲ್ಲಿ ಬರೋಣ. ಈಗ ಜಮೀನಿನಲ್ಲಿ ಬಿದ್ದಂಥ ನೀರು ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳಿಗೆ ಸೇರಿ ನದಿ ಪಾಲಾಗಿ ಹೋಗ್ತಾ ಇದೆ, ತಮಗೆಲ್ಲ ತಿಳಿದ ವಿಷಯ. ಈ ನಿಮ್ಮ ಬಿದ್ದಂಥ ಜಮೀನಿನಲ್ಲಿ ಆ ನೀರನ್ನೇ ನೀವು ನಿಮ್ಮ ಬೋರ್ವೆಲ್ಗಳಿಗೆ ಅದನ್ನು ಒಂದು ವ್ಯವಸ್ಥೆ ಮಾಡಿ ಆ ಬೋರ್ವೆಲ್ ರೀಚಾರ್ಜ್ ಮಾಡಿದ ಆದಲ್ಲಿ ನಿಮ್ಮ ಬೋರ್ವೆಲ್ ಮಟ್ಟ ಅಂತರ್ಜಲ ಮಟ್ಟ ಹೆಚ್ಚಿಸ್ಬೋದು. ಈ ಒಂದು ಇದರಿಂದ ನಿಮ್ಮ ಏನು ಗ್ರೌಂಡ್ ವಾಟರ್ ಅಂತೀವಿ, ಗ್ರೌಂಡ್ ವಾಟರ್ ಅಂತರ್ಜಲ ಮಟ್ಟ ನೀವು ಹೆಚ್ಚಿಸ್ಬೋದು. ಈಗ ಇತ್ತೀಚೆಗೆ ಎಲ್ಲ ರೈತರಲ್ಲಿ ತಿಳುವಳಿಕೆ ಬರ್ತಾ ಇದೆ, ಅಂತರ್ಜಲ ಮಟ್ಟವನ್ನು ಜಾಸ್ತಿ ಮಾಡಬೇಕು, ಬೋರ್ ನೀರಿಗೆ ನಾವು ಬೋರ್ ಸುತ್ತರೆದು ನೀರು ಹಿಂಗುವಾಗಿ ಮಾಡ್ಬೇಕಂತಕ್ಕಂಥ ಒಂದು ಕಲ್ಪನೆಗಳು ರೈತರಲ್ಲಿ ಬರ್ತಾ ಇದ್ದಾವೆ. ಆದರೆ ಅದಕ್ಕೆ ಒಂದು ವೈಜ್ಞಾನಿಕ ರೂಪ ರೈತರಲ್ಲಿ ಭಾಳಷ್ಟು ಜನ ರೈತರಿಗೆ ತಿಳಿದಿಲ್ಲ, ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರ. ಈಗ ಒಬ್ಬ ರೈತ ಒಂದು 10 ಎಕರೆ ಭೂಮಿಯನ್ನಿರುತ್ತೆ, ಅದರಲ್ಲಿ 10 ಎಕರೆದಲ್ಲಿ ಒಂದೆರಡು ಬೋರ್ಗಳಿರ್ತವೆ. ಈ ರೈತ ಇಂಥ ರೈತರಿಗೆ ಬಂದಾಗ ಆ ರೈತ ಯಾವ ರೀತಿ ಮುಂದುವರಿಬೇಕು, ಇಲ್ಲಿ 10 ಎಕರೆ ಭೂಮಿ ಇರ್ತದೆ, ನೀರು ಒಂದು ಕಡೆ ಎಲ್ಲೋ ಹೋಗಿರ್ತದೆ ಅದು ಬೇರೆ ಕಡೆ, ಆ ನೀರನ್ನು ಬೋರೆಲ್ಲಿಗೆ ಡೈವರ್ಟ್ ಮಾಡ್ಕೊಂಬಂದು ಅದನ್ನೆಲ್ಲ ಅಲ್ಲಿ ಹಿಂಗುವಾಗಿ ಮಾಡಲಿಕ್ಕೆ ಹೇಗೆ ಒಂದು ಪ್ಲ್ಯಾನನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಇದರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಇವಾಗ ನಿಮ್ಮ ಜಮೀನು ಒಂದು 10 ಎಕರೆ ಜಮೀನು ಇತ್ತು, ನಿಮ್ಮ ಕಡೆ ಒಂದು 2 ಬೋರ್ವೆಲ್ ಇತ್ತು ಅಂತಂದರೆ, ಇದು ರೀಚಾರ್ಜ್ ಪಿಟ್ಟನ್ನು ನೀವು ಬೋರ್ವೆಲ್ ಸೆಲೆಕ್ಷನ್ ಮಾಡ್ಕೋಬೇಕು. ಫಸ್ಟ್ ಯಾವುದು ಎತ್ತರದಲ್ಲಿದೆ, ಯಾವುದು ಡೌನ್ ಕೆಳಗಡೆ ಇದೆ ಅದನ್ನು ನೋಡಿಕೊಂಡು, ಕೆಳಗಡೆ ಇದ್ದಿದ್ದು ಭಾಳ ಸರವಾಗಿ ನಿಮ್ಮ ಹರಿದು ಬರೋದಂಥ ನೀರು ಅದರಲ್ಲಿ ನೀವು ತರಬಹುದು. ಈಗ ಸ್ವಲ್ಪ ಎತ್ತರಗಡೆ ಇತ್ತಂತಂದರೆ ಅಲ್ಲಿ ನೀವು ಸ್ವಲ್ಪ JCP ಸ್ವಲ್ಪ ಅದಕ್ಕೆ ಹಾದಿ ಮಾಡ್ಕೋಬೇಕಾಗ್ತದೆ, ನೀರು ಹರಿದು ಹೋಗೋದು ಸ್ವಲ್ಪ ಡೈವರ್ಷನ್ ಮಾಡಿಕೊಂಡು ನಿಮ್ಮ ಆ ಎತ್ತರ ಇರುವಂಥ ಕೊಳವೆ ಬಾವಿಗೆ ನೀವು ಅದನ್ನು ದಾರಿ ಮಾಡ್ಕೋಬೇಕು. ಇದಾದ ನಂತರ ಎರಡು, ಒಂದು ಕೆಂಪು ಮಣ್ಣು ಇರ್ಬೋದು, ಒಂದು ಇನ್ನೊಂದು ಜಮೀನಲ್ಲಿ ಅಥವಾ ಕಪ್ಪು ಮಣ್ಣು ಇರ್ಬೋದು. ಈಗ ಕೆಂಪು ಮಣ್ಣಲ್ಲಿ ನೀರು ಬಿಟ್ಟರೆ ಇಮ್ಮಿಡಿಯೇಟ್ಲಿ ಏನಾಗ್ತದೆ, ಇಂಕೊಂಡು ಹೋಗ್ಬಿಡ್ತದೆ. ಅದೇ ಕಪ್ಪು ಮಣ್ಣಲ್ಲಿ ಜಾಸ್ತಿ ಬೇಗ ಆಗಿ ಇಂಗೋದಿಲ್ಲ. ಆದ್ದರಿಂದ ನೀವು ಈ ಕೆಂಪು ಮಣ್ಣಲ್ಲಿ ನೀವು ಸಾಕಷ್ಟು ಸ್ವಲ್ಪ ಸ್ಯಾಂಡ್ಯುಕ್ತ ಒಂದು ಮಟೀರಿಯಲ್ ನಾನು ಈಗ ಹೇಳ್ತೀನಿ, ಮುಂದೆ ನೀವು ಯಾವ ಥರ ಡಿಸೈನ್ ಮಾಡ್ಕೋಬೇಕು, ವಿನ್ಯಾಸ ಯಾವ ಥರ ಇರಬೇಕು ಇದು ರೀಚಾರ್ಜ್ ಪಿಟ್ ಅನ್ನೋದು ಅದನ್ನು ಹೇಳ್ತೀನಿ. ಸೊ ಈ ಥರ ನೀವು ಕೆಂಪು ಮಣ್ಣಲ್ಲಿ ಸರಾಗಿ ಇಮ್ಮಿಡಿಯೇಟ್ಲಿ ನೀರು ರೀಚಾರ್ಜ್ ಆಗಿ ಹೋಗ್ಬಿಡ್ತದೆ. ಅದರಿಂದ ನೀವು ಸ್ವಲ್ಪ ಸ್ಯಾಂಡ್ ಜಾಸ್ತಿ ನೀವು ಉಪಯೋಗ ಮಾಡ್ಕೋಬೇಕು. ಈಗ ವಿನ್ಯಾಸಕ್ಕೆ ಬರೋದಾದರೆ ನಿಮ್ಮ ಕೇಸಿಂಗ್ ಪೈಪ್ ಇರ್ತದೆ, ಈಗ ಆಲ್ರೆಡಿ ಕೇಸಿಂಗ್ ಹಾಕಿರ್ತೀರಿ ನೀವು. ಯಾವಾಗ ಕೇಸಿಂಗ್ ಹಾಕಿರ್ತೀರಿ ಅಂತಂದರೆ ಎಷ್ಟರ ಮಟ್ಟ ಅಂತಂದರೆ, ನಿಮ್ಮ ಭೂಮಿ ಗಟ್ಟಿ ಪದರು ಸಿಗೋವರೆಗೆ ನೀವು ಕೇಸಿಂಗ್ ಹಾಕ್ತೀರಿ, ಅದ್ರ ನಂತರ ಕೇಸಿಂಗ್ ಇರೋಂಗಿಲ್ಲ. ಸೊ ನಾವೇನು ಮಾಡ್ತೀವಿ, ಒಂದು 10 ಅಡಿ ಅಗಲ, 10 ಅಡಿ ಉದ್ದ, 10 ಅಡಿ ಆಳ ಈ ಥರ ಒಂದು ಪಿಟ್ ತೆಕ್ಕೊಂಡು ಅದು ಕೇಸಿಂಗ್ ಪೈಪ್ ಸೆಂಟ್ರ್ ಇಟ್ಕೊಂಡು ನಾವು ಪಿಟ್ ತೆಗಿತೀವಿ. ಫಸ್ಟ JCP ಆದರೂ ಅಥವಾ ಲೇಬರ್ಲಿಂದ ಆದರೂ ತೆಕ್ಕೋಬೋದು. ಇದಾದ ನಂತರ ಏನು ಮಾಡ್ತೀವಿ ನಾವು, ಈ ಕೇಸಿಂಗ್ ಪೈಪಿಗೆ ಕೆಳಗಡೆ ಒಂದು ಸ್ವಲ್ಪ ರೇನ್ಫೋರ್ಸ್ ಸಿಮೆಂಟ್ ಸ್ವಲ್ಪ ಏನಂತೀವಿ ಸಿಮೆಂಟ್ ಮಿಕ್ಸ್ ಮಾಡಿಕೊಂಡು ರೀತಿ ಸ್ವಲ್ಪ ಕೇಸಿಂಗ್ ಪೈಪು ಅಳಗಾಡದಂಗೆ ಸ್ವಲ್ಪ ನೀವು ಮಾಲ್ ಹಾಕೋಬೇಕು ಕೆಳಗಡೆ. ಅದು ಇದು ಹಾಕಿದ ತಕ್ಷಣ ನೀವು ಕೇಸಿಂಗ್ ಪೈಪಿಗೆ ಸಣ್ಣ ಸಣ್ಣ ಹೋಲ್ಗಳನ್ನು ಹುಡ್ಕೋಬೇಕು. ಹೋಲ್ಗಳು ಎಷ್ಟಿರಬೇಕು 10 ಫೀಟಿಗೆ ಅಂತಂದರೆ ಸುಮಾರು 10 ಫೀಟ್ ಟೋಟಲ್ ಡೆಪ್ತ್ ಇರ್ತದೆ. ಸೊ 9 ಫೀಟ್ ತನಕ ಅಷ್ಟೇ ಹೋಲ್ಗಳು ಹಾಕೋಬೇಕು ನೀವು. ಆ ಹೋಲ್ಗಳು ಎಷ್ಟಿರಬೇಕಂದ್ರೆ 40-50 ಅಷ್ಟೇ ಇರಬೇಕು. ಅಂದರೆ ಅದು ಎಷ್ಟಾಗುತ್ತೆ ಅಂದರೆ 2 ಇಂಚು ನೀರು ಒಳಗೆ ಹೋಗೋ ಒಂದು ಕೆಪಾಸಿಟಿ ಆಗ್ತದೆ ಅವಾಗ. ಆ ಹೋಲ್ಗಳು ಹೊಡ್ಕೊಂಡಿದ ತಕ್ಷಣ ನೀವು ಅದಕ್ಕೆ ನೈಲಾನ್ ಮೆಷ್ ಅಂತ ಬರ್ತದೆ, ಈಗ ಮಾರ್ಕೆಟ್ನಲ್ಲಿ ಸಿಗ್ತದೆ ನಿಮಗೆ. ಅಂದರೆ ಈ ಮೆಷಿಂದು ಇದ್ರದ್ದು ಗುಣಧರ್ಮ ಏನಂತಂದರೆ ನೀರಿನಲ್ಲಿ ಕೊಳೆಯುವುದಿಲ್ಲ. ಇದು ನಿಮ್ಮ ಮಾಸ್ಕಿಟೋ ನೆಟ್ ಇರ್ತದೆ, ಅದು ಏನಾಗುತ್ತದೆ ಜಾಸ್ತಿ ನೀರಲ್ಲಿದ್ದರೆ ಕೊಳೆತು ಹೋಗುತ್ತದೆ. ಅಂಥದ್ದು ಹಾಕಬೇಡಿ. ನೈಲಾನ್ ಮೆಷನ್ನು ನೀವು ಒಂದು 5-6 ಸುತ್ತು, ಆಮೇಲೆ ಜಿಯೋ ಟೆಕ್ಸ್ಟೈಲ್ ಅಂತ ಬರ್ತದೆ, ಮತ್ತು ಜಿಯೋ ಟೆಕ್ಸ್ಟೈಲ್ ಮಟೀರಿಯಲ್ ಅಂತ ಬರ್ತದೆ, ಅದನ್ನು ಒಂದು ಪದರು ನೀವು ಸುತ್ತಬೇಕು. ಇದು ಯಾಕೆ ಸುತ್ತಬೇಕಂತಂದರೆ ನಿಮ್ಮ ನೀರು ಫಿಲ್ಟರ್ ಆಗಿ ಬೋರ್ವೆಲ್ ಒಳಗಡೆ ಹೋಗಬೇಕು. ಯಾಕಂದರೆ ಹರಿದು ಬರೋವಂಥ ನೀರು ಮಣ್ಣಿನಿಂದ ಕೂಡಿರ್ತದೆ, ಕಸ ಕಡ್ಡಿಲಿಂದ ಕೂಡಿರ್ತದೆ, ಈಗ ಮೇಲ್ಛಾವಣಿಯಿಂದ ನೀವು ರಾಡಿ ಸೋಸ್ ಬರ್ತಾ ಇರ್ತದೆ, ಅದನ್ನು ಫಿಲ್ಟರ್ ಮಾಡಿ ನೀವು ನೀರು ಒಳಗಡೆ ಕಳಿಸ್ಬೇಕಾಗ್ತದೆ. ಅದ್ರ ಕಡೆಯಿಂದ ನಾವು ಏನು ಮಾಡ್ತೀವಿ, ಇದು ಕೇಸಿಂಗ್ ಪೈಪಿಗೆ ಒಂದು 5 ಸುತ್ತು ನೈಲಾನ್ ಶೀಟ್, ಒಂದು ಸುತ್ತು ಜಿಯೋ ಟೆಕ್ಸ್ಟೈಲ್ ಮಟೀರಿಯಲನ್ನು ಸುತ್ತಿ ಅದಕ್ಕೆ ಜಿ ಐ ವೈರ್ಲಿಂದೋ ಅಥವಾ ಒಂದು ಪ್ಲಾಸ್ಟಿಕ್ ವೈರ್ಲಿಂದ ಬಿಗಿಯಾಗಿ ಕಟ್ಟಬೇಕು. ಸೊ ಟೋಟಲ್ ಫುಲ್ ಕೇಸಿಂಗ್ ಪೈಪಿಗೆ ಕಟ್ಬಿಡಿ. ಇದಾದ ನಂತರ ನೀವೇನು ಮಾಡಬೇಕು, 2 ಫೀಟ್ನಷ್ಟು ದೊಡ್ಡ ದೊಡ್ಡ ಬೋಲ್ಡರ್ಸ್, ಈಗ 140 mm ಬೋಲ್ಡರ್ಸ್, ಈಗ ಕೆಳಗಡೆ ನೀವೇನು ಫೌಂಡೇಶನ್ಗೆ ಏನು ಯೂಸ್ ಮಾಡ್ತಿರಲ್ಲ ಅಂಥ ಒಂದು ಸೈಜ್ ಗಲ್ಗಳನ್ನು ನೀವು 2 ಫೀಟು ಕರೆಕ್ಟಾಗಿ ಹೊಂದಿಸ್ಕೋಬೇಕು ಕೆಳಗಡೆ 2 ಫೀಟ್ನಷ್ಟು. ಇದಾದ ನಂತರ ಯಾವ್ದು ಲೇಯರ್ ಬರ್ತದೆ ಅಂತಂದರೆ ಒಂದು 80 mm ಕಲ್ಗಳು ಸಿಗ್ತಾವೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದು 1 ಫೀಟ್ ಹಾಕ್ಕೊಳ್ಳಿ. ಇದಾದ ನಂತರ ಒಂದು 40 mm ಜಲ್ಲಿ ಅಂತ ಬರ್ತದೆ, ಈಗ ರೋಡಿಗೆಲ್ಲ ಉಪಯೋಗ ಮಾಡ್ಕೋತೀವಲ್ಲ, ಅಂಥ ಒಂದು ಕಲ್ಲುಗಳನ್ನು ನಾವು 2 ಫೀಟನ್ನು ಹೊಂದಿಸ್ಬೇಕು. ಇದು ಯಾಕೆ ಹಾಕೋತೀವಿ ಈ ಥರ ಬೋಲ್ಡರ್ಸ್ ಕೆಳಗಡೆ ಅಂತಂದರೆ ಸ್ಟೆಬಿಲಿಟಿ ಬರಬೇಕಂತ. ಈಗ ಏನಾಗುತ್ತದೆ, ನೀರು ಬಂದಿದ್ದ ತಕ್ಷಣ ಪ್ರೆಷರ್ ಜಾಸ್ತಿ ಆಗ್ತದೆ ಒಳಗಡೆ, ಅವಾಗ ನಿಮ್ಮದು ಸ್ಟೇಬಲ್ ಇರೋಂಗಿಲ್ಲ ಸ್ಟ್ರಕ್ಚರು. ಅದ್ರ ಕಡೆಯಿಂದ ನಾವು ಕೆಳಗಡೆ ಬೋಲ್ಡರ್ಸ್ ಹಾಕುವಂತ ಸೈಜ್ ಕಡಿಮೆ ಮಾಡ್ಕೋತ ಬರ್ತೀವಿ ಮೇಲ್ಗಡೆ. ಈಗ 40 mm ಹಾಕಿದ್ರಿ 2 ಫೀಟ್ ಅಷ್ಟು, ಇನ್ನು ನೆಕ್ಸ್ಟ್ ಲೇಯರು 2 ಫೀಟು 20 mm ಜಲ್ಲಿ, ಸಣ್ಣ ಸಣ್ಣ ಜಲ್ಲಿ ಬರ್ತವೆ, ಈಗ ರೋಡ್ ಡಾಂಬರ್ ರೋಡಿಗೆ ಮೇಲ್ಗಡೆ ಹಾಕ್ತೀವಲ್ಲ ಆ ಥರ ಜಲ್ಲಿ. ಇವು ಯಾಕೆ ನಾವು ಹಾಕ್ತೀವಿ ಅಂತಂದರೆ ನೀರು ಬಿದ್ದಂಥ ನೀರು ಸೋಸಿ ಕೆಳಗಡೆ ಹೋಗ್ಬೇಕು, ಅದ್ರ ಕಡೆಯಿಂದ ಇದು ಫಿಲ್ಟರ್ ಮೀಡಿಯಾ ಅಂತೇಳಿ ಯೂಸ್ ಮಾಡ್ತೀವಿ. ಇದಾದ ತಕ್ಷಣ ನಾವು ಏನು ಮಾಡ್ತೀವಿ, ಒಂದು ಲೇಯರ್ ಅಷ್ಟು ನೈಲಾನ್ ಮೆಶ್ಶು ಹಿಂಗೆ ಹಾಸಿಬಿಡ್ಬೇಕು ಮೇಲ್ಗಡೆ. ಒಂದು 2 ಲೇಯರ್ ಹಾಕ್ರಿ ಪರವಾಗಿಲ್ಲ, ನೀವು ಎಷ್ಟು ಲೇಯರ್ ನೈಲಾನ್ ಮೆಶ್ ಹಾಕ್ತೀರಿ ಅಷ್ಟು ಚೆನ್ನಾಗಿ, ಯಾಕಂದರೆ ಅಷ್ಟು ಫಿಲ್ಟರ್ ಆಗಿ ನೀರು ನಿಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಆಗ್ತದೆ. ನೈಲಾನ್ ಮೆಶನ್ನು ನೀವು 10 ಫೀಟ್ ಬೈ 10 ಫೀಟು ಸ್ಕ್ವಯರ್ನಲ್ಲಿ ಹಾಸಿಬಿಡ್ಬೇಕು. ಹಾಸಿಬಿಟ್ಟ ತಕ್ಷಣ ಅದ್ರ ಮೇಲೆ 2 ಫೀಟಷ್ಟು ಸ್ಯಾಂಡು, ಈಗ ಫೈನ್ ಸ್ಯಾಂಡ್ ಸಿಗ್ತದೆ ನಿಮಗೆ, ನೀವು ಪ್ಲಾಸ್ಟ್ರಿಂಗ್ ಎಲ್ಲ ಯೂಸ್ ಮಾಡ್ತಿರಲ್ಲ ಅಂಥ ಸ್ಯಾಂಡನ್ನು ನೀವು ಆ ಲೇಯರ್ 2 ಫೀಟಷ್ಟು ಹಾಕ್ಬಿಡ್ಬೇಕು. ಇದಾದ ತಕ್ಷಣ ಒಂದು 1/2 ಫೀಟಷ್ಟು ಇದ್ಲು, ಚಾರ್ಕೋಲ್ ಅಂತೀವಿ ನಾವು, ಈಗ ಕಟ್ಟಿಗೆದು ಸುಟ್ಟಿದ ಮೇಲೆ ಸಿಗ್ತದಲ್ಲ ಕಪ್ಪು, ಇದು ಇದ್ಲನ್ನು ನೀವು 1/2 ಫೀಟಷ್ಟು ಹಾಕ್ಬೇಕು. ಇದನ್ನು ಕೂಡ ಒಂದು ಬೆಸ್ಟ್ ಫಿಲ್ಟರ್ ಮೀಡಿಯಾ, ಅಂದರೆ ಒಳ್ಳೆ ಒಂದು ಸೋಸುವಂಥ ಒಂದು ಮಟೀರಿಯಲ್, ಇದು ಗುಣಧರ್ಮ ಹೊಂದಂಥ ಒಂದು ವಸ್ತು ಇದು ಚಾರ್ಕೋಲ್. ಅದಕ್ಕೆ ನಾವು ಆ ಚಾರ್ಕೋಲನ್ನು ಹಾಕಿದಷ್ಟು ಬೆಸ್ಟ್. ಚಾರ್ಕೋಲ್ ಈಗ ಮೇಲ್ಗಡೆ ಹಾಕ್ತೀರಿ, ಆಮೇಲೆ ಒಂದು 1/2 ಫೀಟಷ್ಟು ಮತ್ತೆ ಸ್ಯಾಂಡ್ ಹಾಕಿ ಲೆವೆಲ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ನೀವು ಸೈಡಿಗೆ ಕಟ್ಟಿಯನ್ನು ಕಟ್ಕೋಬೇಕು, ಯಾಕಂದರೆ ಬಂದಂಥ ನೀರು ಮತ್ತು ಬೇರೆ ಕಡೆ ಹೋಗ್ಬಾರ್ದಲ್ಲ, ಅದಕ್ಕೆ ಸೈಡ್ ವಾಲ್ಸ್ ಅಂತೀವಿ, ಅದಕ್ಕೆ ಸೈಡ್ ವಾಲ್ಸನ್ನು 4 ಕಡೆ ಕಟ್ಕೋಬಿಡ್ಬೇಕು. ಕೆಳಗಡೆಯಿಂದ ಕಟ್ಕೋತಾ ಬಂದುಬಿಡಿ, ಒಂದು 4 ಫೀಟ್ನಿಂದ ಕೆಳಗಡೆನೇ ಕಟ್ಕೋತಾ ಬಂದುಬಿಡಿ, ಭಾಳ ಸ್ಟೆಬಿಲಿಟಿ ಇರ್ತದೆ ನಿಮಗೆ. ಯಾಕಂತಂದ್ರೆ ಒಂದು 10 ವರ್ಷ ಇದು ಸ್ಟ್ರಕ್ಚರ್ ಏನೂ ಆಗೋಂಗಿಲ್ಲ ಕೆಳಗಡೆ 4 ಫೀಟ್ ಕಟ್ಕೊಂಡು ಬಂದಿರ ಅಂತಂದರೆ. ಸೊ ದೊಡ್ಡ ಒಂದು 1/2 ಫೀಟ್ ಅಥವಾ 1 ಫೀಟ್ ವಿಡ್ತ್ ವಾಲ್ ಇರಲಿ ನಡೀತದೆ, ಬ್ರಿಕ್ಸ್ ವಾಲ್ ಇರ್ಬೋದು ಅಥವಾ ಸಿಮೆಂಟ್ ಕಾಂಕ್ರೀಟ್ಲಿಂದ ಮಾಡಿದಂಥ ಒಂದು ವಾಲ್ಸ್ ಇರ್ಬೋದು, ಅಂಥ ವಾಲ್ಸ್ ಹಾಕಿದ್ರು ಪರವಾಗಿಲ್ಲ. ಇದಕ್ಕೆ ಏನು ಮಾಡಬೇಕು, ಒಂದು ಇನ್ಲೆಟ್ ಬಿಟ್ಕೋಬೇಕು ನೀವು. ಇನ್ಲೆಟ್ ಅಂತಂದರೆ ಹರಿದು ಬಂದಂಥ ನೀರನ್ನು ನೀವು ಏನು ಅದಕ್ಕೆ ಡೈರೆಕ್ಷನ್ ತೋರಿಸ್ತಿಲ್ಲ, ಆ ನೀರು ಒಳಗೆ ಎಂಟ್ರಿ ಆಗಲಿಕ್ಕೆ ಒಂದು ಇನ್ಲೆಟ್ ಮಾಡ್ಕೋಬೇಕು, ಅದಕ್ಕೆ ಇನ್ನೊಂದು ಔಟ್ಲೆಟ್ನು ಮಾಡ್ಕೊಂಡಿರಬೇಕು ಈ ಕೊನೆಗೆ. ಯಾಕೆಂತಂದರೆ ಭಾಳಷ್ಟು ನೀರು ಸ್ಟೋರ್ ಆದಮೇಲೆ ಅದು ಜಾಸ್ತಿ ಈಗ ಕಪ್ಪು ಮಣ್ಣಿದ್ದರೆ ಬೇಗ ಹಿಂಗಂಗಿಲ್ಲ, ಆ ನೀರನ್ನು ನೀವು ಹೊರಗೆ ಮತ್ತು ಎಕ್ಸೆಸ್ ನೀರು ಹೊರಗೆ ಕಳಿಸ್ಲಿಕ್ಕೆ ಒಂದು ಔಟ್ಲೆಟ್ ಮಾಡ್ಕೊಳ್ಬೇಕು. ಇದಕ್ಕಿಂತ ಮುಂಚೆ ಮತ್ತೆ ಏನು ಮಾಡಬೇಕು, ನೀವು ಒಂದು ಸಿಲ್ಟ್ ಟ್ರ್ಯಾಪ್ ಅಂತೀವಿ ನಾವು, ಒಂದು ಸಣ್ಣ ಚೌಕ, ಒಂದು 2 ಫೀಟ್ ಬೈ 2 ಫೀಟಿಂದು ಒಂದು ಸಿಲ್ ಟ್ರ್ಯಾಪ್, ಬಂದಂಥ ನೀರು ಫಸ್ಟ್ ಅಲ್ಲಿ ನಿಂತ್ಕೊಂಡು ನೆಕ್ಸ್ಟ್ ನಮ್ಮ ಈ ರೀಚಾರ್ಜ್ ಪೆಟ್ಟಿಗೆ ಬರುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇದು ಯಾಕೆ ಮಾಡ್ಕೋಬೇಕು ಅಂತಂದರೆ, ಬರೋಂಥ ನೀರು ಫುಲ್ಲು ಮಡ್ಡಿ ವಾಟರ್ ಇರ್ತದೆ, ಏನೋ ಏನಂತೀವಿ ಸರದು ರಾಡಿ ನೀರು ಇರ್ತದೆ, ಅದು ನಿಂತು ಏನಾಗ್ತದೆ ಕೆಳಗಡೆ ಸೋಸಿ ತಿಳಿಯಾಗುತ್ತೆ ನೀರು. ಆ ತಿಳಿಯಾದಂಥ ಮೇಲಷ್ಟು ನೀರನ್ನು ನಾವು ಈ ಕಡೆ ಬೋರ್ವೆಲ್ಗೆ ತರೋದು ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ನೀರು ರೀಚಾರ್ಜ್ ಮಾಡ್ಬೋದು. ಈ ಬೋರ್ವೆಲ್ ರೀಚಾರ್ಜ್ ಆದಂಥ ನೀರು ಅಕ್ವಿಫರ್ಗೆ ಹೋಗಿ ಜಾಯ್ನ್ ಆಗ್ತದೆ, ಇದು ನಿಮಗೂ ಹೆಚ್ಚಾಗ್ತದೆ, ಮುಂದ್ಗಡೆ ಕೆಳಗಡೆ ನಿಮ್ಮ ಇನ್ನೂ ಬೋರ್ವೆಲ್ ಸಿಗ್ತಂದ್ರೆ ಅದನ್ನು ರೀಚಾರ್ಜ್ ಆಗ್ತದೆ. ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ಅಂತಂದರೆ, ಈಗ ಎಲ್ಲ ಬೋರ್ವೆಲ್ ಏನು ಕೊರೆಸ್ತಾ ಇದ್ದೀರಿ, 90% ಕೊಳವೆ ಬಾವಿಗಳು ಉಪ್ಪು ನೀರು ಆಗಿ ನಮಗೆ ಪಡೆದುಕೊಳ್ತಾ ಇದ್ದೀವಿ, ಉಪ್ಪು ನೀರೇ ಬರ್ತಾ ಇದ್ದಾವೆ. ಬೋರ್ವೆಲ್ ಹೊಡೆದಷ್ಟು ಬೋರ್ವೆಲ್ಗಳು ಉಪ್ಪು ನೀರು ಬರ್ತಾ ಇದ್ದಾವೆ. ಈ ಉಪ್ಪು ನೀರು ಬರೋದ್ರಿಂದ ಇದು ಏನು ನಾವು ಹರಿದು ಬರೋದಂಥ ನೀರನ್ನು ನಾವು ಉಪ್ಪು ನೀರು ಜೊತೆ ಮಿಕ್ಸ್ ಮಾಡಿ ನಾವು ರೀಚಾರ್ಜ್ ಮಾಡಿದೇವೆ ಅಂದರೆ ಸ್ವಲ್ಪ ನಿಮ್ಮ ಉಪ್ಪು ನೀರನ್ನು ಕಡಿಮೆ ಮಾಡ್ಬೋದು ಅಂತ. ಫುಲ್ ಕಡಿಮೆ ಮಾಡೋಕೆ ಆಗಂಗಿಲ್ಲ, ಅಟ್ ಲೀಸ್ಟ್ ಸ್ವಲ್ಪ ಆದರೂ ನೀವು ಡೈಲ್ಯೂಟ್ ಮಾಡಿ ಆ ಉಪ್ಪು ನೀರನ್ನು ಸ್ವಲ್ಪ ಈಸಿ ಪ್ರಮಾಣ, ಒಂದು ಲವಣಾಂಶ ಅಂತೀವಲ್ಲ, ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಒಂದು 2 ವರ್ಷ ಬಿಟ್ಟರೆ ಅಂತಂದರೆ ನೀವು ಇದು ನೀರನ್ನು ಕೂಡ ಹೆಚ್ಚು ಮಾಡ್ಬೋದು, ಆಮೇಲೆ ನಿಮ್ಮ ಕ್ವಾಲಿಟಿ ಅಂದರೆ ಗುಣಧರ್ಮ, ನೀರಿನ ಗುಣಧರ್ಮ ಕೂಡ ಇಂಪ್ರೂವ್ ಮಾಡ್ಬೋದು. ಈ ರೀತಿ ಒಂದು ಮರುಪೂರ್ಣ ಮಾಡ್ತಕ್ಕಂಥ ಸ್ಟ್ರಕ್ಚರ್ಗಳನ್ನು ಆಕೃತಿಗಳನ್ನು ಮಾಡಿದಾಗ ಎಷ್ಟು ವರ್ಷ ಇದು ಬರುತ್ತೆ ರೈತರಿಗೆ, ಖರ್ಚು ಎಷ್ಟಾಗತ್ತೆ ಅಂದಾಜು ಇಷ್ಟೆಲ್ಲ ಮಾಡಲಿಕ್ಕೆ? ಈಗ ಇದಕ್ಕೆ ಖರ್ಚು ಬಂದು ನಿಮಗೆ 50,000 ಸ್ಟಾರ್ಟ್ ಆಗಿ 1,20,000 ತನಕ ಮಾಡ್ಕೋಬೋದು. ಬಟ್ ನಿಮ್ಮ ಸಣ್ಣ ರೈತರು ಒಂದು 50,000 ತನಕ ಸಾಕು, 50,000 ಒಳ್ಳೆ ಸ್ಟ್ರಕ್ಚರನ್ನು ನೀವು ಮಾಡ್ಕೋಬೋದು. ನಾನು ಯಾಕೆ ಇದು ಜಾಸ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಒಬ್ಬೊಬ್ಬರು ರೈತರು ಏನು ಮಾಡ್ತಾರೆ, ಅವ್ರದ್ದು ಕೇಸಿಂಗು ಸ್ವಲ್ಪ ಸ್ಟೆಬಿಲಿಟಿ ಇರೋಂಗಿಲ್ಲ, ಆಮೇಲೆ ಅವ್ರ ಕೇಸಿಂಗ್ ಇನ್ನೂ ಸ್ವಲ್ಪ ಡೀಪ್ ಹಾಕಬೇಕಾಗ್ತದೆ, ಒಂದು 15 ಫೀಟ್ ತನಕ ಒಂದೊಂದು ಜಮೀನಲ್ಲಿ, ಭಾಳ ರೇರ್ ಕೇಸ್ನಲ್ಲಿ. ಅದು ಅವಾಗ ನಿಮ್ಮ ಮೆಟೀರಿಯಲ್ ಜಾಸ್ತಿ ಬೇಕಾಗ್ತದೆ, ಅದ್ರ ಕಡೆಯಿಂದ ನಾನು ಸ್ವಲ್ಪ ಜಾಸ್ತಿ ಹೇಳಿದ್ದು. ಆಮೇಲೆ ಇದು ಸಿಲ್ ಟ್ರ್ಯಾಪ್ ಏನು ಮಾಡ್ತೀವಿ, ಸ್ವಲ್ಪ ಆಪ್ಷನಲ್, ಅದು ನೀವು ಹಾಕ್ಕೊಂಡ್ರೆ ಅಂತಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತದೆ, ಇಲ್ಲ ಅಂತಂದರೆ ಡೈರೆಕ್ಟ್ ಆ ನೀರು ಒಳ್ಳೆ ನೀರು ಬರ್ತಾ ಇದೆ, ನಮ್ಮದು ಯಾವುದು ಮಡ್ಡಿ ವಾಟರ್ ಬರ್ತಾ ಇಲ್ಲ ಅಂತಂತಂದರೆ ನೀವು ಡೈರೆಕ್ಟ್ ಈ ರೀಚಾರ್ಜ್ ಪಿಟ್ಟನ್ನು ಡೈರೆಕ್ಟ್ ನೀವು ಮಾಡ್ಕೊಳ್ಬೋದು. ಇದು ಒಂದು ಸಲ ಮಾಡಿದ ಮೇಲೆ ನಿಮಗೆ 5 ವರ್ಷ ತನಕ ಏನೂ ಮಾಡೋದಕ್ಕಾಗಿಲ್ಲ, ನೀವು ಸ್ಯಾಂಡ್ ಅಷ್ಟೇ ಸ್ವಲ್ಪ ಹಾಕೊತ ಬರಬೇಕಾಗ್ತದೆ. ಈ ಒಂದ್ಸಲ ನೀವು ಈ 2 ಫೀಟ್ 2 ಫೀಟ್ ಲೇಯರ್ಸ್ ಹಾಕೋತ ಬರ್ತಿರಲ್ಲ, ಅವಾಗ ಏನಾಗ್ತದೆ ಸ್ವಲ್ಪ ನೀರು ಬಂದು ಕೆಳಗಡೆ ಕೂತ್ಕೊಂಡು ಬಿಡ್ತದೆ, ಇವೆಲ್ಲ ಮೆಟೀರಿಯಲ್ಸ್ ಪಾರ್ಟಿಕಲ್ ಎಲ್ಲ ಕುಂದಿರೋ ಸಾಧ್ಯತೆ ಇರುತ್ತೆ ಕೆಳಗಡೆ, ಸಾಧ್ಯತೆ ಇರ್ತದಲ್ಲ, ಅವಾಗ ನಿಮ್ಮದು ಟೋಟಲ್ ಸ್ಟ್ರಕ್ಚರ್ ಸ್ವಲ್ಪ ಕೆಳಗಡೆ ಹೋಗ್ಬಿಡ್ತದೆ, ಅವಾಗ ನೀವು ಆದಷ್ಟು ಸ್ಯಾಂಡನ್ನು ನೀವು ಭರ್ತಿ ಮಾಡ್ಕೋಬೇಕು. ಮತ್ತೆ ಒಂದು 2 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ ಸ್ಯಾಂಡ್ ಹಾಕ್ಕೊಂಡು ಸ್ವಲ್ಪ ಇದ್ಲು ಹಾಕ್ಕೊಂಡು ಈ ಥರ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಸ್ವಲ್ಪ ಆಮೇಲೆ ಕಸ ಕಡ್ಡಿ ಪ್ಲಾಸ್ಟಿಕ್ಕು ಸ್ವಲ್ಪ ತೆಗೆದು ಸ್ವಲ್ಪ ಆ ಥರ ಮೇಂಟೆನೆನ್ಸ್ ನೀವು ಮಾಡ್ಕೋಬೇಕು. ಅಂದರೆ ಇಲ್ಲಿ ಮುಖ್ಯವಾದಂಥ ವಿಚಾರ ರೈತರು ಗಮನಿಸಬೇಕಾದದ್ದು, ಬಂದಂಥ ನೀರು ಬರೋಕಂದರೆ ಬೋರ್ವೆಲ್ಲಿಗೆ ಬರೋಕ್ಕಿಂತ ಮುಂಚೆ ಅದು ಫ್ರೀ ಫಿಲ್ಟರ್ ಆಗಿ ಬಂದರೆ ಇನ್ನೂ ಒಳ್ಳೆಯದಂತಕ್ಕಂಥ ಒಂದು ವಿಚಾರ ಹೇಳಿರ್ತಾವೆ. ಮುಂಚೆ ಅದು ನೀರು ನಿಂತು ಸೋಸಿ ಬರುವಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಂತಕ್ಕಂಥ ವಿಚಾರ. ಈಗ ರೈತರು ತಾವು ಹೇಳಿದರೆ 50,000 to 20,000 ಮರುಪೂರ್ಣ ಮಾಡಲಿಕ್ಕೆ ಬೋರ್ವೆಲ್ಗಳಿಗೆ ಖರ್ಚಾಗತ್ತಂತಕ್ಕಂಥ ವಿಚಾರ, ಇದಕ್ಕೆ ಸರ್ಕಾರದಿಂದ ಏನಾದರೂ ಯೋಜನೆಗಳಿದಾವೆ ಮರುಪೂರ್ಣ ಮಾಡ್ಕೊಳ್ಳಿಕ್ಕೆ? ಏನಾದರೂ ಜಿಲ್ಲಾ ಪಂಚಾಯತ್ ಇರ್ಬೋದು, ಕೃಷಿ ಇಲಾಖೆಯಲ್ಲಿ ಇರ್ಬೋದು, ಮರುಪೂರ್ಣ ಮಾಡ್ಕೊಳ್ಳಿಕ್ಕೆ ಏನಾದರೂ ಅನುಕೂಲತೆಗಳು ಮಾಡಿಕೊಡ್ತಾ ಇದೆ ಹೇಗೆ? ಸರಿ, ಇನ್ನೂ ಇದು ಮೊದಲೇ ಜಿಲ್ಲಾ ಪಂಚಾಯತ್ದಲ್ಲಿ ಊರಿನಲ್ಲಿ ಏನು ಬೋರ್ವೆಲ್ಸ್ ಇರ್ತವೆ ಅದಕ್ಕೆ ಮಾಡ್ಕೊಳ್ಳೋದಂಥ ಒಂದು ವ್ಯವಸ್ಥೆ ಚಿತ್ರದುರ್ಗಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿನ ಜಿಲ್ಲಾಧಿಕಾರಿಗಳು ಇದೊಂದು ಸ್ಟಾರ್ಟ್ ಮಾಡಿದರು, ಅಂದರೆ ಊರಲ್ಲಿ ಏನು ನಿಮ್ಮ ಬೋರ್ವೆಲ್ಸ್ ಹ್ಯಾಂಡ್ಸ್ ಪಂಪ್ಸ್ ಇರ್ತವೆ ಅದಕ್ಕೆ ರೀಚಾರ್ಜ್ ಪಿಟ್ ಮಾಡಿ ಮಾಡಿದ್ರು. ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಒಂದು RKV ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಒಂದು RSK ಒಳಗೆ ಒಂದು 2 ಬೋರ್ವೆಲ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಅಂದರೆ ಪ್ರತ್ಯಕ್ಷಿತವಾಗಿ ತೋರಿಸ್ಲಿಕ್ಕೆ ಆ ಥರ ನಾವು 1 RSK ಒಳಗೆ 2 ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ, ಎಲ್ಲಿ ಬತ್ ಹೋಗಿರ್ತದೆ ನೀರು ಆಲ್ಮೋಸ್ಟ್, ನೀವು ಬೋರ್ವೆಲ್ ಏನು ಮಾಡ್ತೀರಿ ಕೊರೆದು ಒಂದು 2-3 ವರ್ಷ ಆದಮೇಲೆ ಅದು 3 ಇಂಚ್ ಇದ್ದಿದ್ದು 1/2 ಇಂಚು ಅಥವಾ ಬತ್ತಿ ಹೋಗ್ಬಿಡ್ತದೆ, ನೀವು ಅಷ್ಟಕ್ಕೆ ಬಿಟ್ಬಿಡ್ತೀರಿ. ಅಂಥ ಬೋರ್ವೆಲನ್ನು ಸೆಲೆಕ್ಟ್ ಮಾಡಿಕೊಂಡು ರೈತರಿಗೆ ಅಲ್ಲಿ ರೀಚಾರ್ಜ್ ಪಿಟ್ಟನ್ನು ನಾವು ರೆಡಿ ಮಾಡಿ ರೈತರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಆ ಥರ ಮಾಡ್ತಾ ಇದ್ದೀವಿ ಸರ್. ಹೇಗೆ ತಾವು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ರೈತರಿಗೆ ಇದ್ರ ಬಗ್ಗೆ ತರಬೇತಿ ಏನಾದರೂ ಟ್ರೈನಿಂಗ್ಗಳನ್ನು ಇರ್ಬೋದು, ಜೊತೆಗೆ ಡೆಮಾನ್ಸ್ಟ್ರೇಷನ್ಗಳನ್ನು ಮಾಡಿಸ್ತಾ ಇದ್ದರೆ ಹೇಗೆ? ಸರ್, ಈಗಾಗಲೇ ನಾವು ಡೆಮಾನ್ಸ್ಟ್ರೇಷನ್ ಒಂದೆರಡು ಟ್ರೈನಿಂಗ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ಟ್ರೈನಿಂಗ್ ಮಾಡ್ತಾ ಇರ್ತೀವಿ. ಇದ್ರ ಮಾಹಿತಿಯನ್ನು ನಾವು ಆರ್ ಎಸ್ ಕೆ ಒಳಗೆ ಕೊಡ್ತೀವಿ, ಅದು ಹಾಗೆ ಈ ಆಕಾಶವಾಣಿ ಮೂಲಕನೂ ನಾವು ಅನೌನ್ಸ್ ಮಾಡ್ತೀವಿ. ತಾವುಗಳು ಇಲ್ಲಿ ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಬಂದು ನಮಗೆ ತಮಗೆ ಭೇಟಿ ಆದ್ರಿಂದ ಅದ್ರ ಪೂರ ಮಾಹಿತಿಯನ್ನು ಕೊಟ್ಟು ನಿಮ್ಮ ಏನು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಿಮಗೆ ಹೇಗೆ ಥರ ಮಾಡಬೇಕು ಅಂಬೋದನ್ನು ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಆಮೇಲೆ ನಾವು ವಾಟರ್ ಟೆಸ್ಟು ಈಗ ನಾವು ಅದನ್ನು ಮಾಡ್ತಾ ಇದ್ದೀವಿ ನಮ್ಮ ಯೋಜನೆಯಲ್ಲಿ. ನಾವು ಬಿಫೋರ್ ಇನ್ಸ್ಟಾಲೇಷನ್ ಈಗ ರೀಚಾರ್ಜ್ ಬಿಟ್ಟು ಮಾಡೋಕ್ಕಿಂತ ಮುಂಚೆ ನಿಮ್ಮ ವಾಟರ್ ಲೆವೆಲ್ ಎಷ್ಟಿತ್ತು, ನಿಮ್ಮ ವಾಟರ್ದ ನೀರಿನ ಗುಣಧರ್ಮ ಏನಿತ್ತು, ಆಮೇಲೆ ನಮ್ಮ ಕೊಳವೆ ಬಾವಿ ಮರುಪೂರ್ಣ ಮಾಡಿದ ಮೇಲೆ ಯಾವ ಥರ ನಿಮ್ಮದು ಲೆವೆಲ್ಸ್ ಇನ್ಕ್ರೀಸ್ ಆಯಿತೋ ಇಲ್ಲೋ ಅಥವಾ ನೀರಿನ ಗುಣಧರ್ಮ ಸ್ವಲ್ಪ ಏನಾರು ಇಂಪ್ರೂವ್ ಆಗಿದೆಯಲ್ಲೋ ಅದನ್ನು ಕೂಡ ಟೆಸ್ಟ್ ಮಾಡಿಕೊಡ್ತೀವಿ ಸರ್. ಇದನ್ನು ಇದ್ರ ಮಾಹಿತಿನೂ ಕೂಡ ನಾವು ಟ್ರೈನಿಂಗ್ನಲ್ಲಿ ಹೇಳ್ತೀವಿ, ಯಾವ್ಯಾವ ಟೆಸ್ಟ್ ಮಾಡಬೇಕು, ಯಾವ ಥರ ಯಾವ ಜಾಸ್ತಿ ಆದರೆ ಏನು ಹಾರ್ಮ್ ಆಗ್ತದೆ ಅಂತ 15 ಪ್ಯಾರಾಮೀಟರ್ಸ್ ನಾವು ವಾಟರ್ ಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಲ್ಯಾಬ್ನಲ್ಲಿ. ಈಗಾಗಲೇ ತಾವು ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡಿದಿರಿ, ಮಾಡಿಸಿಕೊಟ್ಟಿದ್ದೀರಲ್ಲ, ಬೋರ್ವೆಲ್ ಒಂದು ರೀಚಾರ್ಜನ್ನು ಮಾಡಿಸಿಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ರೈತರ ಪ್ರತಿಕ್ರಿಯೆ ಹೇಗಿದೆ? ಯಾರು ಈಗ ಮಾಡಿಸ್ಕೊಂಡಿದ್ದಾರೆ, ಮರುಪೂರ್ಣವನ್ನು ಮಾಡಿಸಿಕೊಂಡಂಥ ರೈತರ ಪ್ರತಿಕ್ರಿಯೆ ಹೇಗಿದೆ, ಫೀಡ್ಬ್ಯಾಕ್? ಫೀಡ್ಬ್ಯಾಕ್ ಭಾಳ ಚೆನ್ನಾಗಿದೆ ಸರ್. ನಾವು ಈಗ ಇಲ್ಲಿ ನಾಗರಾಳದಲ್ಲಿ ಶಾಂತಗೌಡ ಅಂತ ಇರ್ಬೋದು, ಆಮೇಲೆ ಇಲ್ಲಿ ನಮ್ಮ ಹತ್ತಿರ ಜಕ್ಕಲ್ದಿನ್ನಿನಲ್ಲಿ ರೈತರಿದ್ದಾರೆ. ಆಲ್ಮೋಸ್ಟ್ ನಾವು ಇದು ಡೆಮಾನ್ಸ್ಟ್ರೇಷನ್ ಏನು ಮಾಡಿದ್ದೀವಿ, ಆ ರೈತರು ಬಂದು ನಮ್ಮದು ಈಗ ನಿಂತು ಹೋಗಿದಂಥ ಕೊಳವೆ ಬಾವಿ ಮತ್ತೆ ನಮ್ಮದು ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಾವು ಅದಕ್ಕೆ ಮತ್ತೆ ಹೊಸ ಮೋಟ್ರ್ ಕೂಡಿಸ್ಕೊಂಡು ನಾವು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಇಲ್ಲಿ ನಾವು ಮಸ್ಕಿನಲ್ಲಿ ಮಾಡಿದ್ದೀವಿ, ಅವರು ಹೇಳ್ತಿದ್ದಾರೆ ನಾನು ನೀರಾವರಿನೇ ಮಾಡಿದ್ದಿಲ್ಲ, ಈಗ ಇದು ಬೋರ್ವೆಲ್ ರೀಚಾರ್ಜ್ ಮಾಡಿದ್ಮೇಲೆ ನಾನು 2 ಎಕರ್ ಅವರು ಹತ್ತಿ ಮಾಡಿದ್ದಾರೆ ಈ ಸಲ. ಸೊ ಈ ಥರ ಬಹಳ ಸಕ್ಸಸ್ ಸ್ಟೋರಿಗಳು ನಾವು ಕಲೆಕ್ಟ್ ಮಾಡಿ ಅದರದ್ದೊಂದು ವಿಡಿಯೋ ಥರ ಮಾಡ್ತಾ ಇದ್ದೀವಿ ಸರ್. ಅದನ್ನು ಕೂಡ ನಾವು ಶಾರ್ಟ್ಲಿ ನಾವು ಒಂದು ಸಿಡಿ ಬಿಡುಗಡೆ ಮಾಡಬೇಕಂತ ಯೋಚನೆಯೂ ಕೂಡ ಇದೆ. ಆಲ್ಮೋಸ್ಟ್ ಈಗ ಒಂದು 5 ರೈತರದ್ದು ನಾವು ಈಗಾಗಲೇ ಅವ್ರದ್ದು ವಿಡಿಯೋ ಮಾಡಿಕೊಂಡು ಅವರು ಇನ್ಸ್ಟಾಲೇಷನ್ ಹಿಡ್ಕೊಂಡು ಅವ್ರದ್ದು ನೀರು ಹೇಗೆ ಇನ್ಕ್ರೀಸ್ ಆಗಿದೆ ರೈತರು ಜೊತೆನೇ ಮಾತಾಡಿ ಒಂದು ವಿಡಿಯೋ ಥರ ಮಾಡಿ ಸಿಡಿ ಬಿಡುಗಡೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಸರ್. ರೈತರು ಯಾರಾದರೂ ಹೆಚ್ಚಿನ ಮಾಹಿತಿ ಈ ಬೋರ್ವೆಲ್ಗಳ ಮರುಪೂರ್ಣ ಮಾಡ್ತಕ್ಕಂಥದ್ದು ಅಂದರೆ ಬೋರ್ವೆಲ್ ರಿಚಾರ್ಜ್ ಮಾಡ್ತಕ್ಕಂಥ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಒಂದು ದೂರವಾಣಿ ಸಂಖ್ಯೆನ ಹೇಳ್ತೀರಾ ರೈತರಿಗೆ? ನನ್ನ ಪೂರ್ಣ ಹೆಸರು ಡಾಕ್ಟರ್ ರಾಜ್ಕುಮಾರ್ ಹಳಿದುಡ್ಡಿ ಅಂಥೇಳಿ. ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 7483155656, 7483155656. ಇದನ್ನು ನೀವು ಬರೆದುಕೊಂಡು ನಮ್ಗೆ ಯಾವಾಗಲೂ ಕಾಲ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಇದು ರೀಚಾರ್ಜ್ ಪಿಟ್ಟಿನ ಮಾಹಿತಿ ಬೇಕಾದರೆ ನನಗೆ ಬಂದು ಭೇಟಿಯಾಗ್ರಿ, ಇಲ್ಲ ದೂರವಾಣಿ ಮೂಲಕ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು ಸರ್. ಇದುವರೆಗೆ ಕೊಳವೆ ಬಾವಿಗಳನ್ನು ಮರುಪೂರ್ಣಗೊಳಿಸುವ ವಿಧಾನ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ರಾಜ್ಕುಮಾರ್ ಆರ್ ಹಳ್ಳಿದೊಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾಲತಿ. ಈಗ ಕೇಳಿ ಲಿಂಗಸೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದ ಶರಣಪ್ಪ ನಂದಿಯಾಳ್ ಅವರ ರೇಷ್ಮೆ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನವಾಣಿ ರೈತರು ಶರಣಪ್ಪ ನಂದಿಯಾಳ್ ಅಂತೇಳಿ, ಇವರು ಚಿಕ್ಕ ಹೆಸರೂರು ಗ್ರಾಮದ ರೈತ. ಸುಮಾರು ವರ್ಷದಿಂದ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದಾರೆ 3 ಎಕರೆ ಒಂದು ಪ್ರದೇಶದಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಯಾವ ರೀತಿ ಲಾಭ ಆಗ್ತಾ ಇದೆ, ಯಾವ ರೀತಿ ಅದರಲ್ಲಿ ಇಳುವರಿಯನ್ನು ಪಡೆದು ಹೆಚ್ಚಿನ ಒಂದು ಆದಾಯವನ್ನು ಪಡಿತಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಅವರ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಶರಣಪ್ಪ ಅವರು ಹಂಚ. ಶರಣಪ್ಪ ಅವರು, ಎಷ್ಟು ವರ್ಷ ಆಯ್ತು ರೇಷ್ಮೆ ಕೃಷಿ ಮಾಡಿದ? 5ನೇ ವರ್ಷ ರೀ. ಯಾಕೆ ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡಿದ್ರಿ? ಬೇರೆ ಹೋಗ್ಬೋದಾಗಿತ್ತು. ದಾಳಿಂಬೆ ನೀರಿಲ್ಲ ಅಂತೇಳಿ ಅದು ಖರ್ಚು ಜಾಸ್ತಿ ಅಂತಂದರೆ ಇದು ಖರ್ಚಲ್ಲಿ ಬೆಳೆ ಅಂತೇಳಿ ಇದನ್ನು ಮಾಡಿದ್ರಿ. ಹೇಗೆ ರೇಷ್ಮೆ ಕೃಷಿಯನ್ನು ಮಾಡೋಕ್ಕಿಂತ ಮುಂಚೆ ನಿಮಗೆ ಅದರ ಅನುಭವ ಇತ್ತ, ಹೇಗೆ ಏನೋ ಅಂತ? ಬೇರೆ ಕಡೆಯಿಂದ ಅನುಭವ ಮಾಡಿದಾರ್ತಕ್ಕ ರೈತರ ತಕ್ಕ ಅನುಭವ ತಗೊಂಡೇವ್ರಿ. ನಾವು ಮೊದಲೇನು ಗೊತ್ತಿದ್ದಿಲ್ಲ ರೀ, ಎಲ್ಲೆಲ್ಲಿ ಮಾಡ್ಯಾರ ಅಲ್ಲೆಲ್ಲಿ ಅಡ್ಡಾಡ್ ನೋಡಿ ನಾವು ಮಾಡಿದ್ವಿ. 3 ಎಕರೆದಲ್ಲಿ ರೇಷ್ಮೆ ಕೃಷಿ ಮಾಡಿ 5 ವರ್ಷದಿಂದ ಮಾಡ್ತಾ ಇದ್ದೀರಿ. ಹೇಗೆ ನಿಮಗೆ ಇಲಾಖೆಯಿಂದ ಏನೇನು ಅನುಕೂಲತೆ, ರೇಷ್ಮೆ ಇಲಾಖೆಯಿಂದ ಅನುಕೂಲತೆಯನ್ನು ಪಡ್ಕೊಂಡಿರಿ? ಎಲ್ಲ ಸವಲತ್ತು ಬಂದವ್ರಿ. ಏನೇನು ಬಂದವೆ ಎಲ್ಲ ಸವಲತ್ತು? ಇವು ಚಂದ್ರಿಕೆ ಬಂದವ್ರಿ, ಮನೆದ ಕಟ್ಟಡದ ಬಂದೈತ್ರಿ, ಇವು ಡ್ರಿಪ್ಪಿಂದ ಬಂದೈತ್ರಿ, ಎಲ್ಲ ಬಂದೈತಿ, ಅನುಕೂಲ ಮಾಡಿಕೊಟ್ಟಾರ. ಈಗ ರೇಷ್ಮೆ ಕೃಷಿ ಮಾಡೋಕ್ಕಿಂತ ಮುಂಚೆ ಮೊಟ್ಟೆ ತರೋದು, ಮರಿ ಇದನ್ನು ಮಾಡೋದು, ತಪ್ಪಲ ಹಾಕೋದು, ಹೆಂಗೆ ಮೇಯಿಸ್ಬೇಕು ಏನು ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ನಿಮಗೆ ಆ ಥರ ಸಂದರ್ಭದಲ್ಲಿ ಇಲಾಖೆಯಿಂದ ಏನು ಮಾಹಿತಿ ಬಂತ? ಇಲಾಖೆದವ್ರು ಯಾರು ಬಂದಿಲ್ಲರಿ, ನಾವು ರೈತರಿಂದ ರೈತರನ್ನ ಇಲ್ಲೇ ನೀಲಕಂಠಪ್ಪ ಸರ್ ಅಂತೇಳಿ ರಿಟೈರ್ಮೆಂಟ್ ರೀ ವೀರಾಪುರ ಅಂತೇಳಿ ಅವ್ರ ಕಡೆಯಿಂದ ಮಾಹಿತಿ ತಗೊಂಡಿದ್ರು ಒಂದು ಸಲ ಫಸ್ಟ್ನೇ ವರ್ಷ ಸರ್, ಆಮೇಲೆ ನಾವು ಮಾಡ್ಕೊಂತ ಹೊಂಟಿವ್ರಿ. ಈಗ 3 ಎಕರೆದಲ್ಲಿ ತಾವು ಎಷ್ಟು ಬೆಳೆಗಳನ್ನು ಒಂದು ವರ್ಷದಲ್ಲಿ ತೆಗಿತಾ ಇದ್ರಿ? 3 ಎಕರೆನ ಹೇಗೆ ಡಿವೈಡ್ ಮಾಡ್ಕೊಂಡಿರಾ, ಹಂತ ಹಂತವಾಗಿ ಹೇಗೆ ಮಾಡಿದ್ರಿ? ಈಗ ಡಬಲ್ ಪ್ಲಾಟ್ ಮಾಡಿರಿ, ಒಂದು ಪ್ಲಾಟ್ ಆಗೋಣ ಒಂದು ಪ್ಲಾಟ್ ರೀ, ತಿಂಗಳ 1.5 ಎಕರೆ 1.5 ಎಕರೆ 1.5 ಎಕರೆ. ಈಗ 1.5 ಎಕರೆ ತಪ್ಪಲ ಬಂದಾಗ ರೆಡಿ ಆದಾಗ ಎಷ್ಟು ಮೊಟ್ಟೆ ನೆಡ್ತೀರಿ ಒಂದಿದಕ್ಕೆ? 200-250 ನೆಡ್ತೀವ್ರಿ. ಅದು ವರ್ಷದಲ್ಲಿ ಟೋಟಲ್ ಆಗಿ ಎಷ್ಟು ಬೆಳೆ ಬರ್ತಾವೆ ನಿಮಗೆ? 8-9 ಬರ್ತಾವ್ರಿ. ಅಂದ್ರೆ 2 ಪ್ಲಾಟಿಂದ ಸೇರಿ 9 ಬೆಳೆ ಬರ್ತಾವ? 9 ಬರ್ತಾವ್ರಿ. ಪ್ರತಿ ಸಾರಿ 250 ಮೊಟ್ಟೆ? 200-250 ರೀ ಪ್ರತಿ ಸಾರಿ ಇರ್ತಾವ್ರಿ. ಹೇಗೆ ನಿಮ್ದು ತಪ್ಪಲ ಗಿಪ್ಲ ಒಳ್ಳೆ ಕ್ವಾಲಿಟಿ ಯಾವ್ದು ಹಚ್ಚಿರಿ ಇದನ್ನ? ಇದು ಹಿಪ್ಪು ನೇರಳೆ ಯಾವ್ದು ತಳಿ? ಇವನ್ ರೀ ಇದು ಇವನ್. ಹೇಗದ ವಿವನ್ ತಳಿ ಚೆನ್ನಾಗಿ ಬರ್ತದ? ಕ್ವಾಲಿಟಿ ಐತ್ರಿ ತಪ್ಪಲ, ಅದು ವಿಶಾಲ ಅಂತೇಳಿ ಕ್ವಾಲಿಟಿ ಇಲ್ಲ, ಇದು ಕ್ವಾಲಿಟಿ ತಪ್ಪಲ ಉಳುಕ್ ಬೇಸರ. ಇದು ತಪ್ಪಲ ಚೆನ್ನಾಗಿ ಬರ್ತದೆ ಇಳುವರಿ? ಇಳುವರಿ ಚಲೋ ಬರ್ತಾರೆ. ಇದು ಬೀದಿ ಆಗಲೈತಲ್ರಿ, ಅದು 3-2 ಹಚ್ಚಿದ್ರೆ ಕ್ವಾಲಿಟಿ ಬರಲ್ಲ ರೀ ತಪ್ಪಲ. ಅದ್ರ ದ್ವಾಮಿ ಅವು ನುಸಿರ್ಕಂತವ್ರಿ, ಇದು ಅಡ್ಡಾಡೋದಕ್ಕೆ ಗಾಳಿ ಆಡಸಲಾಗ ಏನು ರೋಗ ಬರಲ್ಲ ಅದಕ್ಕೆ. ಎಷ್ಟು ಅಂತರ ಕೊಟ್ಟ ಈ ಹಿಪ್ಪು ನೇರಳೆ ಅದು ಹಚ್ಚಿರ್ತಾವ? 8-3 ರೀ. 8 ಸಾಲಿಂದ ಸಾಲಿಗೆ 8, ಗಿಡದಿಂದ ಗಿಡಕ್ಕೆ 3, ಗಿಡದಿಂದ ಗಿಡಕ್ಕೆ 3 ರೀ, 8 ರೀ ಬೀದಿ ಆಗಲ್ಲ, 8 ರೀ 8 ಫೀಟ್ ರೀ. ನಡು ಮತ್ತೆ ಹಚ್ಚಿದಾಗ ಏನಾದ್ರು ಬೆಳೀತಾ ಇರ್ತಾರಲ್ಲ? ಏನಿಲ್ಲ, ಏನು ಬರಲ್ಲ, ಕಸ ಬಿದ್ದು ಬಿಡ್ತಾ ಗಿಡನೇ ಹೊಡಿಬೇಕು ರೀ, ಗಿಡ ಹೊಡಿಬೇಕು. ಯಾಕಿಷ್ಟು ಅಂತರ ಕೊಟ್ಟಿರಿ? 8 ಫೂಟ್ ಅಂದ್ರೆ ಬಹಳ ಮಂದಿ ಹಚ್ಚೋದಿಲ್ಲ ಬಹಳಷ್ಟು. ನಾವು ಫಸ್ಟ್ ಜೋಡ್ ಪದ್ಧತಿ ಮಾಡಿದ್ರಿ, ಮೊದಲು 5-3 ಸೈಜ್ ಮಾಡಿದ್ರು. ಇಲಾಖೆಯಿಂದ 5-3 ಹಚ್ಚಿದ್ರೆ ನಾವು ಸಾಯದಾನ ಕೊಡ್ತೀವಿ, ಇಲ್ಲಿ ಕೊಡಗಲ್ಲ ಅಂತಂದ್ರೆ ಸಾಯದಾನ ಫಸ್ಟಿಗೆ ಅಂತ ತಗೊಂಡ್ರಿ, 3 ವರ್ಷ ಬೆಳೆದಿವ್ರಿ. ಅದು ಗಳೆ ಹೊಡಿಯಕ್ಕೆ ಎದುರಾಗ್ಬಿಡ್ತೀವಿ, ಕೌಲ್ ಜಾಸ್ತಿ ಆಗ್ಬಿಟ್ರು, ಮೊಣಕಲ ಮಟ್ಟ ಆಗ್ಬಿಡ್ತೀವಿ. ಕೂಡಕ್ಕೈತಿದ್ರೆ ಮನುಷ್ಯರಿಗೆ ಎತ್ತುಗಳು ಬಡಿಯಕ್ಕೈತಿಬಿಟ್ರಿ, ಹಂಗಾಗಿ ಅದನ್ನ ತೆಗೆದು ಬಿಟ್ಟಿವ್ರಿ. ತೆಗೆದೋದಕ್ಕೆ ಈಗ ನಮ್ಮ ಅದಕ್ಕಿಂತ ಇದು ಜಾಸ್ತಿ ತಪ್ಪಲು ಬರಕೈತೈತಿ ರೀ. ಎಲ್ಲಿ ನೋಡಿದ್ರೆ ಯಾರು ಬಂದಿಲ್ಲ, ಇದು ನಮ್ದು ಫಸ್ಟ್ 1 ನಂಬರ್ ಬರಕೈತಿದ್ರಿ. ಈಗ 8 ಫೂಟ್ 3 ಫೀಟ್ ಯಾಕೆ ನಿಮ್ದೇ ಪದ್ಧತಿನ ಅಥವಾ ಎಲ್ಲಾರು ನೋಡಿ ಬಂದಿರಿ? ನಮ್ಮ ಪದ್ಧತಿ ಏನಿರೋದು ಯಾರಿಲ್ಲ, ನಾವು ಅನುಭೋಗ ಫಸ್ಟ್ಗೆ ಅದು ಬಂತ್ರಿ, ಮತ್ತೆ ನೆಕ್ಸ್ಟ್ ಮೊನ್ನೆ ಜನವರಿಗೆ ಇದನ್ನ ಹಚ್ಚಿವ್ರಿ. ಅಷ್ಟೇ ಅಂತರ ಇಟ್ಟು ಹಚ್ಚಿರಿ? 2 ಅಂತರ ಅಷ್ಟೇ ಐತ್ರಿ. ಮತ್ತೆ ಇಲಾಖೆಯವ್ರು ಏನಂದ್ರೆ ಯಾಕೆ ರೀ ಇಷ್ಟಾಗಲ್ ಮಾಡಿದ್ರಿ ಅಂತ ಹೇಳಿ? ನಾವು ಸಣ್ಣ ಹಿಡುವಳಿದಾರ್ರಿ, ಅದು ಕೊಡಂತ ಅಂದಿವ್ರಿ. ಈಗ 5-3 ಸೈಜಾರು ಕೊಡ್ತೀವಿ, 8 ಕೊಡಲಂದು ನಿಮ್ಮ ಆದಾಯಕ್ಕೆ ನಾವೇ ಮಾಡಮ್ಮ, ನಮ್ಮ ಆದಾಯ ಬಂದ್ರೆ ಸಾಕಂತೇಳಿ ನಾವು ಹಿಂಗೆ ಮಾಡಿದ್ವಿ ರೀ. ನಿಮ್ಗೆ ಕೊಟ್ಟದ್ದೇನಿರ್ತಂತೇಳಿ ನಾವು ಹಿಂಗೆ ಮಾಡಿದ್ವಿ. ಒಟ್ಟು 1 ವರ್ಷದಲ್ಲಿ 9 ಬೆಳೆಯನ್ನು 200-250 ಮೊಟ್ಟೆಯನ್ನು ಪ್ರತಿ ಬೆಳೆಗೆ ಇಟ್ಟು ತಾವು ಇಳುವರಿಯನ್ನು ಪಡೆದಿದ್ದಾರೆ. ಎಷ್ಟು ಬರುತ್ತೆ ರೇಷ್ಮೆಗೂಡು ಒಂದು ಬೆಳೆಗೆ? ಒಂದು ಬೆಳಗ್ಗೆ 2 ಕ್ವಿಂಟಲ್ಲಿಂದ 20-25 ತನ 35 ತನ ಬೆಳೆದೇವ್ರಿ. ಒಮ್ಮೆಗೆ 100-150 ಕ್ವಿಂಟಲ್ ತನ ಬೆಳೆದೈತೆ ರೀ. ಹೇಗೆ ಧಾರಣೆ ಸಿಗ್ತಾ ಇದೆ ಎವರೇಜ್ ಆಗಿ ನಿಮ್ಗೆ ಎಷ್ಟು ಧಾರಣೆ ಸಿಕ್ಕ? ಈ ವರ್ಷ ಧಾರಣೆ ಸಿಕ್ಕೈತ್ರಿ, ಆದ್ರೆ ಸಾವಿರ ಲಾಕ್ಡೌನಾಗ 180-220 ಈಗ 2 ವರ್ಷ ಆಯ್ತು ರೇಟ್ ಎತ್ತೈತಿ ರೀ, ರೇಟ್ ಚೆನ್ನಾಗೈತೆ. ಈಗ ಮೊನ್ನೆ ಸಲ ಎಷ್ಟು ಮಾರ್ತಿ ಹೋದ ಬೆಳೆ? ಮೊನ್ನೆ 606 ಮಾರ್ತಿರಿ. ಎಷ್ಟು ಒಯ್ಯಿರಿ, ಎಷ್ಟು ಕ್ವಿಂಟಲ್ ಆತು? 2 ಕ್ವಿಂಟಲ್ 35 ಕೆಜಿ ಆಯ್ತು ರೀ. ಪ್ರತಿ ಬೆಳೆಗೆ ನಿಮಗೆ ಏನಿಲ್ಲ ಅಂದ್ರೂ ಕನಿಷ್ಠ 1 ಲಕ್ಷ ರೂಪಾಯಿ ಆದಾಯ ಬರ್ತದೆ. ಜುಲೈದಾಗ 80,000 ಆಗಿತ್ತು ರೀ, ಮೊನ್ನೆ 1 ಲಕ್ಷ ಚಿಲ್ಲರೆ ಆಗಿತ್ತು ರೀ. ಹೇಗೆ ಅನಿಸ್ತದೆ ರೀ ಶರಣಪ್ಪ ಅವರೇ, ರೇಷ್ಮೆ ಕೃಷಿ ನೋಡ್ರಿ, 3 ಎಕರೆದೊಳಗೆ ನೀವು 4 ಎಕರೆದೊಳಗೆ 3 ಎಕರೆ ಮಾಡಿರಿ, ಇನ್ನೊಂದು ಎಕರೆ ಮಾಡ್ಬೋದಾಗಿತ್ತು, ಯಾಕೆ ಅದನ್ನು ಮಾಡಲಿಲ್ಲ? ಈಗ ನೆಕ್ಸ್ಟ್ ಅನ್ನ ಮಾಡೋಕಂತಿದೆ, ಅದಕ್ಕೆ ಯಾವ ಕಂಪೇರ್ ಮಾಡಿ ಇದು ಬೆಸ್ಟ್ ಅನಿಸ್ತೈತಿ ರೀ ಬೆಳೆ, ಇದು ಅನಿಸ್ತೈತಿ. ಎಷ್ಟು ಎಕರೆ ಇದ್ರೂ ಉಪಯೋಗ ಇಲ್ಲ, ಇದು ದೊಡ್ಡ ಆದಾಯ ಕಾಣ್ತೈತಿ ರೀ. ನೋಡಿರಿ, 1 ಎಕರೆ ಸೂರ್ಯಪಾನ ಹಾಕಿರಿ, 3 ಎಕರೆ ರೇಷ್ಮೆ ಮಾಡಿರಿ, ಇನ್ನೂ ಅದು ಮಾಡಿಬಿಟ್ರೆ ನಿಮಗೆ ಒಳ್ಳೆಯ ಇನ್ಕಮ್. ಅದು 300-300 ಮೇಯ್ತೈತಿ ರೀ, 300 ಜನ ಮೇಲೆ ಮೇಯ್ತೈತಿ ರೀ, 3 ಕ್ವಿಂಟಲ್ ತನಕ ಬರ್ಬೋದು ರೀ. ಎಷ್ಟು ಸೈಜಿಂದು ರೇಷ್ಮೆ ಮನೆಯನ್ನು ಕಟ್ಕೊಂಡಿರ್ತಾವ? 55-22 ಕಟ್ಟಿವ್ರಿ. ಯಾಕೆ ಸಾಂದಾತ್ ಇನ್ನು 4 ಎಕರೆ ಅಂದ್ರೆ ಜಾಸ್ತಿ ಬೇಕು ನಿಮ್ಗೆ? ಜಾಸ್ತಿ ಬೇಕಾಗಿತ್ತಲ್ಲ ನಮ್ಮ ಅವಾಗ, ಮತ್ತೆ ಅದು ಅಷ್ಟ ಬೇಕಾಗಿತ್ತು, ನಾವು ಅಷ್ಟ ಮಾಡಿದ್ರು. ಮೊದ್ಲು 2 ಎಕರೆ ಹಚ್ಚಿದ್ದೀವ್ರಿ, ಅದು ಸ್ವಲ್ಪ ಲಾಭ ಕಾಣಕತ್ತಿ, ಮತ್ತೆ 1 ಎಕರೆ ಹಚ್ಚಿದ್ದೀವ್ರಿ. ಹ್ಞೂ ರೀ. ಹೇಗೆ ಇದಕ್ಕೆಲ್ಲ ನೀರು ಹಾಸೋದು, ಹಿಪ್ಪು ನೇರಳೆಗೆ ಹೆಂಗೆ ಮಾಡ್ತೀರಿ? ಡ್ರಿಪ್ ಮಾಡ್ಸೀವ್ರಿ. ಅದಕ್ಕೆ ಡ್ರಿಪ್ ಕೊಟ್ಟರೆ ನಾವು ಸ್ವಂತ ಮಾಡ್ಕೊಂಡ್ರಿ, ನಾವು ಅರ್ಜಿ ಕೊಡೋಂದ್ರೆ ಕೊಟ್ಟಿಲ್ಲರಿ, ನಾವು ಕೊಟ್ಟಿಲ್ಲರಿ. ನಾವು ಹೇಗೆ ನೀರು ಮತ್ತೆ ಡ್ರಿಪ್ ಅಂದ್ರೆ ಸಾಲದಿಲ್ಲ, ತಪ್ಪಲ ಜೋರ್ ಬೆಳೆದಾಗ ಬೇಕು ಚಲೋ ತಪ್ಪಲ ಬರ್ಬೇಕಂದ್ರೆ ನೀರು ಸಾಲ್ತದ ಡ್ರಿಪ್ ಇಂದ? ಸಾಲ್ತೈತ್ರಿ, ಕಂಟಿನ್ಯೂ ದಿನ ಬಿಡ್ಬೇಕು ನೀರು ಗಿಡ ತಪ್ಪಲ ಹೈಟ್ ಜಾಸ್ತಿ ಆದಾಗ ದಿನ ಬಿಡ್ಬೇಕು. ನೀವು ಎಷ್ಟು ತಾಸು ಬಿಡ್ತೀರಿ ದಿವಸ? 7 ತಾಸು ಬಿಡ್ತೀವಿ ರೀ. 7 ತಾಸು ಕರೆಂಟ್ ಇರ್ತೀವಿ, 7 ತಾಸು ರೀ ಕರೆಂಟ್ ಇದ್ದಾಗ 2 ಬೋರ್ ಅದಾವೆ, 2 ಫುಲ್ ಚಲೋ ರೀ. 2 ಅದಾವೆ. ಹೇಗೆ 2 ಬೋರ್ ಅಂದ್ರೆ ಒಂದೊಂದು ವಾಲ್ ಇಟ್ಕೊಂಡು ಅರ್ಧ ಎಕರೆ ಹಿಂಗೆ ಮಾಡ್ಕೊಂಡ್ರೆ ನೀರು? ಇಲ್ರಿ, ಅದ ನೀರು ಯಾವಾಗ ಬೆಳೆ ಇದು ಸಣ್ಣ ಕಟಾವು ಮಾಡಿದಕ್ಕೆ ನೀರು ಕೆಂಪು ಬಿಡ್ತಾರೆ, ಅದಕ್ಕೆ ದೊಡ್ಡ ಬೆಳೆ ಇದ್ದಾಗ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಬಿಡ್ತಾರೆ ನೀರು. ಏನು ವಾಲ್ ಸಿಸ್ಟಮ್ ಇಟ್ಕೊಂಡಿರಿ? ವಾಲ್ ಇದಾವ್ರಿ, 8 ವಾಲ್ ಇದಾವ್ರಿ, ಒಂದೊಂದು 4 ವಾಲ್ ಒತ್ತಿ ಮಾಡಿವ್ರಿ. ಅಂದ್ರೆ ಹೆಂಗೆಂಗ್ ತಪ್ಪಲು ಇದಾಗ ಹಂಗಂಗೆ ಜಾಸ್ತಿ ತಪ್ಪಲು ಸಣ್ಣದಿದ್ದಾಗ ನೀರು ಬಿಡಲ್ರಿ, ದೊಡ್ಡ ತಪ್ಪಲು ಕಷ್ಟ ಜಾಸ್ತಿ ಬಿಡ್ತಾರೆ ನೀರು. ಹೇಗೆ ನಿಮಗೆ ಈಗ ನೋಡ್ರಿ 5 ವರ್ಷದ ಅನುಭವದಲ್ಲಿ ಯಾವಾಗಾದ್ರೂ ಒಮ್ಮೆ ಆದರೂ ರೇಷ್ಮೆ ಕೃಷಿಯೊಳಗೆ ಫೇಲ್ಯೂರ್ ಆಯ್ತಾ? ಫೇಲವರಿ ಒಂದು ಸಲ ಇಲ್ರಿ, ಒಂದೇ ಸಲ ಅದು ಒಂದ 26ನೇ ಬೆಳೆ ನಾವು ತೆಗೆದದ್ದು. ಅದು ಒಂದು ಕೈ ಕೊಟ್ಟೈತೆ ಅಂತ ನನಗೆ ಬರಲ್ಲ, ಅದು ಅರ್ಧ ಆಗೈತೆ ರೀ. ಎರಡೂವರೆ ಕ್ವಿಂಟಲ್ ಆಗಬೇಕಾಗಿತ್ತು, ಒಂದು 25 ಆಯ್ತು ರೀ. ಅದು ಒಂದು ಕೈ ಕೊಟ್ಟೈತೆ. ಕೆಲವು ರೈತರು ಲಾಸ್ ಆಗೈತೆ ಲಾಸ್ ಆಗೈತೆ ಅಂತ ಆದ್ರೆ ನಮ್ಮ ಒಟ್ಟು ಕೈ ಕೊಟ್ಟಿಲ್ಲ ಒಂದು ಸಲ. ಇದು 27ನೇ ಬೆಳೆ ರೀ, ಏನು ಕೈ ಕೊಟ್ಟಿಲ್ಲ ರೀ. ಅವು ಹೇಗೆ ಗೂಡನ್ನು ಬಿಡಿಸೋದಾಯ್ತು, ಹುಳುಗಳಿಗೆ ರೋಗ ನಿರ್ವಹಣೆ ಮಾಡೋದು, ನಿಮ್ಮ ವಿಚಾರದೊಳಗೆ ನೋಡ್ರಿ ಒಂದು ಬೆಳೆ ಫೇಲ್ ಆಗಿಲ್ಲ ನಿಮ್ಮದು, ಹೇಗೆ ಏನು ಇದ್ರದ ಗುಟ್ಟು ಏನು? ಏನ್ರಿ, ಜನರು ಒಬ್ಬೊಬ್ಬರು ಸ್ವಚ್ಛತೆ ಕಾಪಾಡಲ್ಲ. ಅದು ಒಂದು ಸ್ವಚ್ಛತೆ ಆಯ್ತು, ಅದು ರೂಮು ಸ್ವಚ್ಛತೆ ಮಾಡೋದು, ಪ್ರೇಮ್ ಮಾಡೋದು, ಕೈ ತೊಳೆಯೋದು, ಅದು ಮಾಡ್ತಾರೆ. ಹಂಗಾಗಿ ರೋಗನ ಉಳ್ಕೊಂಬಿಡ್ತೈತೆ. ಸ್ವಚ್ಛತೆ ಕಾಪಾಡಿದ್ರೆ ಏನು ಬರಲ್ಲ ಅನಿಸತ್ ರೀ. ಎಷ್ಟು ಸಲ ಸೋಂಕು ನಿವಾರಣೆ ಮಾಡ್ತೀರಿ ನೀವು? ಮೂರ್ಲೇ ಮೊಟ್ಟೆಯನ್ನು ತಂದು ಮರಿಯನ್ನು ಇಡೋಕ್ಕಿಂತ ಮುಂಚೆ 4 ಸಲ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಒಂದು 2 ಸಲ 3 ಸಲ ತೊಳಿತೀವಿ ರೀ ನೆಲ. ನೆಲ ಹ್ಞೂ ರೀ. ಹೊರಗೆ ಸುತ್ತಾರ್ದು ಬಿಲ್ಡಿಂಗ್ ಸುತ್ತಾರ್ದು ಇದನ್ನು ಮಾಡ್ತೀವಿ. ಹಾಂ, ಬಿಲ್ಡಿಂಗ್ ಸುತ್ತಾರ್ದು ಅದನ್ನೆಲ್ಲ ಸ್ಪ್ರೇನ ಮಾಡಿಬಿಡ್ತೀವಿ. ಏನು ಸ್ಪ್ರೇ ಮಾಡ್ತೀರಿ? ಅಸ್ತ್ರ ಹೊಡಿತೀವಿ, ಡೆಕಲ್ ಹೊಡಿತೀವಿ, ಕೋರಪ್ಯಾಕ್ಟ್ ಹೊಡಿತೀವಿ ರೀ, ಅದೊಂದು ಫಾರ್ಮುಲಾ ಅಂತೇಳಿ ಬರ್ತದೆ, ಅದೊಂದು ಹೊಡಿತೀವಿ ರೀ. ಹ್ಞೂ ರೀ. ಹೊಡೆದು ಸೋಂಕು ನಿವಾರಣೆ ಮಾಡಿ ಆಮೇಲೆ ಚಾಕಿನ ತರ್ತೀವಿ. ಆಮೇಲೆ 2 ದಿನ ಅಡ್ವಾನ್ಸ್ ಹೊಡಿತೀರಿ, ಆಮೇಲೆ ಚಾಕಿ ಬರ್ತಾವ್ರಿ. ಹೇಗೆ ಚಾಕಿಯನ್ನು ಎಲ್ಲಿಂದ ತರ್ತಿರ್ತಾವೆ? ಮೊದಲ ಮಟ್ಟರು ತಂದಿವ್ರು ಫಸ್ಟಿಗೆ. ಅವು ಏನೋ ಕೆಲವೊಬ್ರು ಕೈ ಕೊಟ್ಟವು ಅಂತಂದ್ರೆ ನಿಮ್ಗಾಟ ರೋಡ್ಗೆ ಐತೆ ಚಲ ಕೊಡ್ತಾರೆ ಅಂತ ರೈತರೇ ಮಾತಾಡಿದ್ರಿ. ಆಮೇಲೆ ಬಿಟ್ಟರು ಮತ್ತೆ ಅದು ಅರುಪ್ಮೇಳೆ ಅಂತೇಳಿ ತರಿಸಿದ್ರಿ, ಅರುಪ್ಮೇಳೆ ತರಿಸಿದ್ರಿ. ಮತ್ತೆ ಮತ್ತೆ ತಿರುಣಿಗೇರಿ ತರ್ಸಕತ್ತೀವ್ರಿ ಈಗ. ಈಗ ಅಲ್ಲಿ ರಾಮನಗರದಾಗ ತಿರುಣಿಗೇರಿ ಅಲ್ಲಿಂದ ಬರ್ತಾರೆ. ಹೇಗೆ ಅಲ್ಲಿಂದ ತಂದು ಕೊಡ್ತಾರೆ ನಿಮಗೆ? ತಂದು ಕೊಡ್ತಾರೆ 5,000 ರೂಪಾಯಿ 100 ಲಿಂಗ್ ಸೇರಿ. 5,000 ಒಂದು ಸಾರಿ ಎಷ್ಟು ತರಿಸ್ತೀರಿ? ನಾವು 200ಲಿಂದ 250 ತರಿಸ್ತೀರಿ. ಇಲ್ಲೇ ತಂದು ಮನೆ ಕೊಟ್ಟು ಹೋಗ್ತಾರೆ? ಮನೆ ಕೊಟ್ಟು ಹೋಗ್ತಾರೆ. ಚಾಕಿ ತಂದ ತಕ್ಷಣ ನೀವು ಹೇಗೆ ಬ್ರಷಿಂಗ್ ಇದು ಮಾಡ್ಕೋತೀರಿ? ಅದು ಏನಿಲ್ಲ, ಪೇಪರ್ ಹಾಸಿರ್ತದೆ, ಪೇಪರ್ ಮೇಲೆ ಹಾಸಿ ಹುಳ ಇದ್ದಿದ್ರೆ ಅದು ವಿದ್ಯುತ್ ಪೌಡರ್ ಅಂತ ಬರ್ತೈತೆ ರೀ, ಅದನ್ನ ಹೊಡೆದು ತಪ್ಪಲ ಹಾಕದ್ರಿ. ತಪ್ಪಲ ಹಾಕ್ಬಿಡ್ತು, ಸಣ್ಣ ಮ್ಯಾಲೆ ಕಟ್ ಮಾಡಿ ಹಾಕ್ತಾರೆ, ಮ್ಯಾಲೆ ನೇಳ ತಪ್ಪಲ ರೀ. ಹೇಗೆ ನಿಮಗೆ ಒಂದು ಚಾಕಿ ತಂದಮೇಲೆ ಎಷ್ಟು ದಿವಸಕ್ಕೆ ಗೂಡು ರೆಡಿ ಆಗಿಬಿಡ್ತದೆ? 3 ದಿನಕ್ಕೆ 3 ಜ್ವರ ಪಾಸ್ ಆತದ ರೀ. ಮತ್ತೆ 3 ದಿನಕ್ಕೆ 4 ಜ್ವರ ಪಾಸ್ ಆತ್ರಿ. ಆ ಕಡೆ 6ರಿಂದ 7 ದಿನಕ್ಕೆ ಚಂದ್ರಿಕೆ ಇಡ್ತೀವಿ ರೀ. ಆ ಕಡೆ 7ರಿಂದ ಆ ಕಡೆ 6 ದಿವಸ ಮ್ಯಾಗ ಗೂಡು ಬಿಡಿಸ್ತಾರೆ. ಅಂದರೆ ಒಟ್ಟು 3 ವಾರ ಆಗತ್ತ? 3 ವಾರ 22 ದಿನಕ್ಕೆ ಮಾರ್ಕೆಟ್ನಾಗ ಇರ್ತೈತೆ ನೋಡ್ರಿ. ಇಲ್ಲಿ ಹುಳ ಬಂದ ಲೆಕ್ಕಕ್ಕೆ 22 ದಿನಕ್ಕೆ ಮಾರ್ಕೆಟ್ನಾಗ ಇರ್ತೈತೆ. 22 ದಿವಸ ಭಾಳ ಜಾಗೃತಿಯಿಂದ ನೋಡ್ಕೋಬೇಕು. 20 ಜಾಗೃತಿಯಿಂದ ನೋಡ್ಕೋಬೇಕು ರೀ. ತಪ್ಪಲ ಅದು ಹೇಗೆ ಮತ್ತೆ ಎಷ್ಟೆಷ್ಟು ಹೊತ್ತು ಹಾಕ್ತಾರಿ? ಮರಿ ದೊಡ್ಡದಾತಂದಾಗ ರೇಷ್ಮೆ ತಪ್ಪಲ ಜಾಸ್ತಿ ತಿಂತಿರ್ತತ ಅವಾಗ. ಈಗ ಫಸ್ಟ್ಗೆ 1 ಕಡ್ಡಿ ಇಡಿದ್ರೆ ಆಮೇಲೆ 2 ಕಡ್ಡಿ ಇಡೋದು, ಆಮೇಲೆ 3 ಕಡ್ಡಿ ಇಟ್ಬಿಡೋದು. ಲಾಸ್ಟ್ ಬಂದಂಗೆ 3 ದಿನ ಲಾಸ್ಟ್ ಟೈಮ್ ಜಾಸ್ತಿ ಮೇಯ್ತೈತ್ರಿ. 3 ದಿವಸ 3 ದಿನ ಕಡಿಮೆ ಐತ್ರಿ, 4 ಜ್ವರ ಪಾಸ್ ಆದ್ಮ್ಯಾಕೆ 3 ದಿನ ಆಮೇಲೆ ಜಾಸ್ತಿ ಮೇಯ್ತೈತ್ರಿ. ಆಮೇಲೆ ನಿಮಗೆ ಜ್ವರಕ್ಕೆ ಬಂದದ್ದು ಲಾಸ್ಟ್ ಕೊನೆ ಜ್ವರಕ್ಕೆ ಬಂದಮೇಲೆ ಅದು ಗೂಡು ಕಟ್ಲಿಕ್ಕೆ ಬಂದಿದೆ ಅಂತೇಳಿ ಹೆಂಗೆ ಗೊತ್ತಾಗ ಸಣ್ಣಾಗಿದೆ ಹುಳ ಅಂತೇಳಿ? ಸಣ್ಣಾಗೈತ್ರಿ, ಆಗಲೇ ಒಂದೊಂದು ಎಳೆ ಬಿಡ್ತಿರ್ತಾರೆ ಅದು. ಆಗಲ್ಲಿ ಹುಳ ತುಂಟಾತ್ರ, ಅದು ಉದ್ದದ್ದು ತುಂಟಾತ್ರ ಅದು. ಅವಾಗ ಇದು ಹಣ್ಣಿಗೆ ಬಂತೆ ಅಂತ ನಮ್ಗೆ ಗೊತ್ತಾಗ್ತಾರೆ. ಚಂದ್ರಿಕೆಗೆ ಅವಾಗ ಚಂದ್ರಿಕೆಗಳನ್ನ ಅಲ್ಲೇ ಇಟ್ಬಿಡ್ತೀರಾ? ಚಂದ್ರಿಕೆ ಅದ್ರ ಮೇಲೆ ಇಟ್ಬಿಟ್ಟು ಹಾಸ್ಬಿಡ್ತಾರೆ ಅದ್ರ ಮೇಲೆ ಒಂದೊಂದು ಚಂದ್ರಿ. ಹ್ಞೂ ಅಲ್ಲೇ ಬಂದು ಚಂದ್ರಿಕೆಗಳು ಗೂಡು ಕಟ್ಕೋತಾವ. ಅದು ಹಾಕಿದ ದಿನ ಒಂದು ಜಾಸ್ತಿ ಹಣ್ಣು ಬೈತಂದ್ರೆ 50 ಪೈಸೆ ಭಾಗ ಇರ್ತೈತೆ ರೀ. ಮತ್ತು ಅಷ್ಟಾ ಕಮ್ಮಿ ಆಯ್ತಂದ್ರೆ ಒಂದು 25-30 ಪೈಸೆ ಭಾಗ ಏರಿರ್ತಾರೆ ಚಂದ್ರಿಕೆ. ಅದೆಲ್ಲ ತಿರುಗಿ ಮರ್ದಿನ ಒಳಗಾಗಿರ್ತೈತೆ ರೀ. ಇನ್ನೂ ಉಳಿಕೆ ಅದು ಮರ್ದಿನ ಓಟ್ ತಿರುಗಿ ಮರ್ದಿನ ಮತ್ತೆ ಕಂಪ್ಲೀಟ್ ಒಳಗಾಗಿರುತ್ತೆ. ಚಂದ್ರಿಕೆ ಇಟ್ಟ ಮೇಲೆ ಕೆಲವೊಮ್ಮೆ ಎಲ್ಲ ಹುಳುಗಳು ಹಣ್ಣಿ ಬಂದಿರಂಗಿಲ್ಲ, ಕೆಲವೊಂದು ಲೇಟಾಗಿ ಬರ್ತಾವೆ. ಅಂಥ ಸಂದರ್ಭದಲ್ಲಿ ಅವು ಕೆಲ ತಿನ್ಲಿಕ್ಕೆ ತಪ್ಪಲದು ಇರ್ತದಲ್ಲಿ? ಅದು ನೋಡ್ಬೇಕ್ರಿ, ತಪ್ಪಲ ಅದು ಹಣ್ಣು ಹುಳಿಗೆ ಓಸ್ ಬಂದೈತಿಲ್ಲ ಅಂತೇಳಿ ಚಂದ್ರಿಕೆ ಆಗೈತೆ ನೋಡ್ತಿರ್ಬೇಕ್ರಿ. ಜಾಸ್ತಿ ಬಂದೈತೆ ಅಂದಾಗ ತಪ್ಪಲ ಹಾಕೋ ಅವಶ್ಯಕತೆ ಇಲ್ಲರಿ. ಇನ್ನು ಕಾಯಿ ಉಳೈತೆ ಅಂದ್ರೆ ತಪ್ಪಲ ಹಾಕಿ ಚಂದ್ರಿಕೆ ಇಡ್ಬೇಕ್ರಿ. ಕಂಪ್ಲೀಟ್ ಹಣ್ಣಿಗೆ ಬಂದ ಮೇಲೆ ಇಡೋದೇ ಒಳ್ಳೆಯದ್ರಿ. ಹ್ಞೂ, ನೀವು ಚಂದ್ರಿಕೆಯನ್ನು ಅಲ್ಲಿ ಇಡುವಾಗ ಅದಕ್ಕೇನು ಸೋಂಕು ನಿವಾರಣೆ ಮಾಡಿರ್ತೀರಿ? ಅದಕ್ಕೂ ಅವಕ್ಕೆ ಚಂದ್ರಿಕೆ ತೊಳಿತೀವ್ರಿ, ತೊಳಿತೀರಿ, ಅಸ್ತ್ರ ಪುಡಿ ಹಾಕಿ ನೀರು ಹಾಕಿ ತೊಳಿತೀವ್ರಿ. ಹೇಗೆ ಇಲ್ಲಿ ಮುಖ್ಯವಾಗಿ ರೋಗ ಬರಲಾರ್ದಂಗೆ ತಪ್ಪಲ ಯಾವ ರೀತಿ ಇರ್ಬೇಕಂತೀರಿ? ಯಾಕಂದ್ರೆ ತಪ್ಪಲ ಹಸಿ ಇರಬಾರ್ದು, ಹಾಗ ಈಗ ನೀರಿನ ಹಸಿ ಇರಬಾರ್ದ್ರಿ, ಬಿಸಿ ತಪ್ಪಲ ಇರಬಾರ್ದು. ಬಿಸಿ ಇರಬಾರ್ದ್ರಿ, ಮತ್ತೆ ಬೆಳಗ್ಗೆ ಕೊಯ್ತೀವಿ, ಮತ್ತೆ 4 ಗಂಟೆಗೆ ಕೊಯ್ತೀವಿ ರೀ ಸಾಯಂಕಾಲ. ಮತ್ತು ಬಿಸಿಲಿಗೆ ಒಂದು 10-15 ನಿಮಿಷ ಮತ್ತೆ ತಂದು ರೂಮ್ನಾಗ ಹಾಕಿ ಆಮೇಲೆ ಹಾಕ್ಬೇಕ್ರಿ, ತಂಪು ಮಾಡ್ತೀವಿ ರೀ. 1 ಗಂಟೆ ಸುಮಾರು ಕೊಯ್ದಂದ್ರೆ ಬಿಸಿಲು ಜಾಸ್ತಿ ಇದಾಗಿರ್ತಾರೆ. ಅದು ಕಾದ್ರೆ ತವಾಗ ಒಂದು ಸ್ವಲ್ಪ ಇಟ್ಟು ಕಳಿಸಿ ಮತ್ತೆ ಒಂದು 10-20 ನಿಮಿಷ ಬಿಟ್ಟು ಹಾಕ್ಬೇಕು ರೀ. ತಪ್ಪಲ ಅಂದ್ರೆ ಎಷ್ಟು ಸರ ಹಾಕ್ತೀರಿ ಹುಳ ಲಾಸ್ಟ್ ಸ್ಟೇಜಲ್ಲಿ? 3 ಸಲ ಹಾಕ್ತೀವಿ ರೀ. 3 ಸಲ ಎಷ್ಟು ನಿಮಗೆ ನೋಡ್ರಿ? 200ರಿಂದ 200 ಮೊಟ್ಟೆ 250 ಇಟ್ಟಿರ್ತಿರ್ತಾವೆ ಮೊಟ್ಟೆಯನ್ನು. ಒಂದು ತಪ್ಪಲ ಕೂದ ಹಾಕ್ಲಿಕ್ಕೆ ಅವಾಗ ದಿವಸ ಎಷ್ಟು ಮಂದಿ ಬೇಕಾಗ್ತದೆ ಎಲ್ಲ ಮೇಯಿಸ್ಲಿಕ್ಕೆ? ದಿವಸ 3 ಬೇಕಾರೆ, ದಿವಸ 3 ಸಂತೆ ಬಲ್ರಿ. ಮುಂಜಾನೆ 8 ತಾಸು 4 ಗಂಟ್ಲಿಂದ ಬಿಡಿ ಟೈಮ್ನಾಗ ಮಧ್ಯದಾಗ ನಾವು ಒಬ್ಬರು ಹಾಕ್ತೀವಿ ರೀ. ಮುಂಜಾನೆ 8 ತಾಸು ಬರ್ತಾರೆ, ಸಾಯಂಕಾಲ 8 ತಾಸು ಬರ್ತಾರೆ ಲೇಬರ್. ತಪ್ಪಲ ಒಮ್ಮೆ ಕೂದ ಇಟ್ಬಿಟ್ಟಿರ್ತಾರೆ ಎಲ್ಲ? ಆಗಿಂದಾಗ ಕೂದ ಹಾಕಿರ್ತೀವಿ ರೀ. ಹ್ಞೂ ರೀ. ಒಮ್ಮೆ ಬಿಸಿಲು ಇರ್ತತ, ಮಳೆ ಇರ್ತತ, ಅಂತ ಸಂದರ್ಭದಲ್ಲಿ ಏನು ಅಂತ ಟೈಮ್ ಬಂದಾಗ ಹೆಚ್ಚಲ್ಲಿ ನಾವು ಹೇಳ್ತಾರೆ. ಆಗ ಅಡ್ವಾನ್ಸ್ ಕೊಯ್ದಿರಕ್ಕಂತ ನಾವು ಇಷ್ಟು ವರೆಗೆ ಕೊಯ್ದಲ್ಲಿ ಇದೆ ಫಸ್ಟ್ ಇವತ್ತು ಕೂದಿಟ್ಟಿದ್ರಿ. ಈಗ 27ನೇ ಬೆಳೆ ಆಗ್ತಿದ ಫಸ್ಟ್, ನಾಳೆಗೆ ಮಳೆ ಜಾಸ್ತಿ ಐತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಕೂದಿಟ್ಟಿರಿ. ಅಂದರೆ ನೀವು ನೋಡ್ರಿ, 3 ಎಕರೆ ಒಂದು ರೇಷ್ಮೆಯನ್ನು, ಒಂದಿಬ್ಬರಿದ್ರೆ ಒಳ್ಳೆ ಮನೆಯಲ್ಲಿ ಮಾಡೋರಿದ್ರೆ ಮಾಡ್ಕೊಂಡು ಹೋಗ್ಬೋದು, ಆರಾಮ್ ಮಾಡ್ಬೋದ್ರಿ. ಆಳ್ ಬೇಕು ಮನ್ಯಾಗ ಮಾಡಿದ್ರೆ ಆಳ್ ಬೇಕಾಗಿಲ್ಲರಿ, ಇಬ್ರು ಇದ್ರೆ ಸಾಕ್ರಿ, ಮನೇರಿ ಇಬ್ರು ಇದ್ರೆ ಸಾಕ್ರಿ. ಹೇಗೆ ಮತ್ತೆ ಕಳೆ ತೆಗೆದು ಎಲ್ಲ ಏನು ಟ್ರ್ಯಾಕ್ಟರ್ ಹಚ್ಚಿ ಮಾಡಿಸ್ತಾರೆ ಎಲ್ಲ ಇದ್ರೊಳಗೆ? ಎಲ್ಲ ಟ್ರ್ಯಾಕ್ಟರ್ ಮಾಡ್ತಿಲ್ಲ, ಕೂಲಿಯರ್ ಕಸ ತೆಗಿತಿರ್ ಲೇಬರ್ ರೀ. ಇದಕ್ಕೇನು ಗೊಬ್ಬರದ ಹಾಕ್ತಿರ್ತೀರಿ ಹಿಪ್ಪಿನ ಹೇಳಿಗೆ? ಈಗ ಹಿಪ್ಪಿನ ಹೇಳಿಗೆ ಅದು ಹತ್ತು ಇಪ್ಪತ್ತಾರು ಹಾಕ್ತಿರು, ಅದು ಯಾವ ಜಿಂಕ್ ಯಾವೊಂದು ಮೂರಮ್ಮನೆ ಪೊಟ್ಯಾಸ್ ಅದು ಹಾಕ್ತಿವ್ರಿ. ವೀರ್ಯ ಗೊಬ್ಬರ ಸ್ವಲ್ಪ ಕಡಿಮೆ ಹಾಕ್ತಿರು, ಅದನ್ನು ಹಾಕಲು ಜಾಸ್ತಿ. ಏನಾದ್ರು ತಿಪ್ಪೆ ಗೊಬ್ಬರ ಬೇಕಲ್ಲ? ತಿಪ್ಪೆ ಗೊಬ್ಬರ ವರ್ಷ ಏರಿಸ್ತೀವಿ ರೀ. ಈಗ ವರ್ಷ ಒಟ್ಟು ಗೊಬ್ಬರನ ಕೊಟ್ಟಿಲ್ಲ ರೀ, ಎಕರೆಕ್ ಒಂದು ಆರಿಂದ ಏಳು ಟ್ಯಾಕ್ಟರ್ ಹಾಕ್ತಿವಿ ರೀ ವರ್ಷ ರೀ ತಿಪ್ಪೆ ಗೊಬ್ಬರ. ಕುರಿ ಗೊಬ್ಬರ ಅವೆಲ್ಲ ಭಾಳ ಚಲೋ ಅಂತ ಹೇಳ್ತಾರೆ. ಹಾಕಿಲ್ಲ ರೀ ನಾವು ಕುರಿ ಗೊಬ್ಬರ, ನಮ್ಗೆ ಎಂಡ್ ಗೊಬ್ಬರನ ಬೇಸನ್ಸಿದ್ರೆ ಎಂಡ್ ಗೊಬ್ಬರ ಹಾಕೈತೆ. ಏನಾದರೂ ಸಿಂಪರಣೆ ಮಾಡ್ತಾರೆ ಹಿಪ್ಪಿನ ಹೇಳಿ ಏನು? ಈಗ ನುಸಿ ಬಿದ್ದಾಗ ಹೊಡಿತೀವ್ರಿ ಎಣ್ಣೆ ರೀ, ಹೊಡಿತೀವ್ರಿ. ಮತ್ತೆ ಎಣ್ಣೆ ಹೊಡೆದ ಮೇಲೆ ಮತ್ತೆ ತಪ್ಲ ಇಪ್ಪತ್ತು ದಿನ ಮ್ಯಾಗ ಹಾಕ್ತಿವ್ರಿ, ಆಮೇಲೆ ಬಿಡೋದು. ನೋಡ್ರಿ ಶರಣಪ್ಪ ಅವರೇ, ತಾವು ಸುಮಾರು ಒಳ್ಳೆ ಲಾಭವನ್ನ ರೇಷ್ಮೆ ಕೃಷಿಯಲ್ಲಿ ಪಡಿತಾ ಇದ್ದೀರಿ. ಒಟ್ಟಾರೆ ರೇಷ್ಮೆ ಕೃಷಿಯನ್ನ ಮಾಡಬೇಕು ಅನ್ನೋರಿಗೆ ನೋಡ್ರಿ, ಇಬ್ಬರಿದ್ರೆ ಸಾಕು ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಮೂರು ಎಕರೆ ಇತ್ತಂದ್ರೆ ಅಂತ ಹೇಳ್ತಾ ಇದ್ದೀರಿ. ಏನು ಹೇಳ್ತೀರಿ ಖರ್ಚು ವೆಚ್ಚಗಳನ್ನು ತೆಗೆದು? ನಿಮಗೆ ಒಂದು ಬೆಳೆಯಲ್ಲಿ ಈಗ ಒಂದು 220 ಕೆಜಿ 230 ಕೆಜಿ ಬರ್ತದೆ, ನಿಮಗೆ ಖರ್ಚು ಎಷ್ಟು ಬರ್ತದೆ ಒಂದು ಬೆಳೆಯಲ್ಲಿ ಎಷ್ಟು? ಇಲ್ಲ 30,000 ಖರ್ಚು ಆಗ್ತದೆ. ರೇಟ್ ಇದ್ರೆ 70-80,000 ಉಳಿತೈತ್ರಿ, ರೇಟ್ಲಿಕ್ಕೆ 34,000 ಉಳಿತೈತ್ರಿ. ರೇಟ್ ಮ್ಯಾಗ ಇದ್ರೆ ಲೆಕ್ಕ ರೀ, ರೇಟ್ ಬಂತಂದ್ರೆ ಒಳ್ಳೆ ಆದಾಯ. ಮತ್ತೆ ಕೂಲಿಯರಿಗೆ ಅವ್ರು ರೇಟ್ ಬಂದ್ರೆ ಕೊಡ್ಬೇಕು, ರೇಟ್ ಬರ್ಲಿಕ್ಕೆ ಕೊಡ್ಬೇಕು. ಅಲ್ಲ ನಿಮಗೆ ಈಗ 26 ಬೆಳೆಯೊಳಗು ಲಾಸ್ ಅಂತೂ ಆಗಿಲ್ಲ? ಲಾಸ್ ಆಗಿಲ್ಲರಿ, ಲಾಸ್ ಆಗಿಲ್ಲರಿ. ನೀರಿಂದ ಮತ್ತೆ ಬೇಸಿಗೆಯಲ್ಲೆಲ್ಲ ಸಾಕಾಗತ್ತೆ ನೀರು? ಈಗ ಸುಗ್ಗಿಯಾಗ ಜಾಸ್ತಿ ಆಗ್ತಾರೆ, ಅವಾಗ ಸ್ವಲ್ಪ ಶಾರ್ಟೇಜ್ ಆಗಲ್ರಿ. ಬೇಸಿಗೆಯಲ್ಲಿ ಮತ್ತೆ ಎರಡು ಒಂದು ಬೆಳೆ ಮಾಡುವಂಗಿಲ್ಲ, ಬಿಸಿಲು ಇರ್ತದ ಬಿಡ್ಬೇಕಂತ ಹೇಳ್ತಾರೆ. ಮಾರ್ಚ್ ತಿಂಗಳು ಏಪ್ರಿಲ್ ಲಾಸ್ಟ್ ತನಕ ತೆಗೆದಿವ್ರಿ, ಮನ್ನೆ ಏಪ್ರಿಲ್ ಲಾಸ್ಟ್ ತೆಗೆದಿವ್ರಿ, ಏಪ್ರಿಲ್ ಲಾಸ್ಟ್ ತೆಗೆದಿವ್ರಿ. ಮೇದಲ್ಲಿ ಮಾತ್ರ ಮಾಡಿಲ್ಲ ರೀ. ಈಗ ಹುಳುಗಳಿಗೆ ಆಯ್ತು, ಏನು ಸಿಂಪರಣೆ ಮಾಡ್ತಿರ್ತಾರೆ ಏನಾದರೂ ಔಷಧ ಅದು ಏನಾರ ರೋಗ ಬಂತು ಅಂತ ಬಂದಾಗ ಅದಕ್ಕೆ ವಿದ್ಯುತ್ ಪೌಡರ್ ಅಂತ ಹೇಳಿ ಹೊಡಿಬೇಕ್ರಿ. ಮತ್ತೆ ಅದೇನು ಹಾಲು ರೋಗ ಬಂದಾಗ ಬೀಚಿಂಗ್ ಪೌಡರ್, ಅದು 100 ಒಂದು ಕೆಜಿ ಸುಣ್ಣಿಗೆ 10 ಗ್ರಾಮು ಬೀಚಿಂಗ್ ಪೌಡರ್ ಹಾಕಿ ಹೊಡಿಬೇಕ್ರಿ, ತಡೆಗಟ್ಟತ್ರಿ ಬಂದರೆ. ಈಗ ನೋಡ್ರಿ ಏಪ್ರಿಲ್ನಾಗ ತೆಗೆದಿವಿ ಅಂದ್ರೆ ಒಳಗಡೆ ಅವಾಗೆಲ್ಲ ತಂಪಿರ್ಬೇಕು, ಅದಕ್ಕೆಲ್ಲ ಮೇಲೆಲ್ಲ ನೀರು ಇಟ್ಟಿದ್ದೀರಿ ಡ್ರಿಪ್ ಮೇಲೆ ತಗಡಿಗ್ರಿ, ಡ್ರಿಪ್ ಮೇಲೆ ನೀರು ಕಂಟಿನ್ಯೂ ಇಪ್ಪು. ಅದು ಮುಂಜಾನೆ 10 ಚಲವಾದ 4 ಗಂಟೆ ತನ ಹಂಗ ಬೀಳದ್ರಿ. ತಪ್ಪಲ ಗಿಪ್ಪಲ ಹಾಕಿರ್ತೀರಿ ಒಣ ಹಾಕಿ? ಏನು ಹಾಕಿಲ್ರಿ, ತಗಡು ಎಷ್ಟು ಆಗ್ತದೆ ಅಂತೇಳಿ ಹಾಕಿಲ್ರಿ. ಬಂದು ಬುಡಕ 2-3 ಸಲ ನೀರು ಇಡ್ತೀವ್ರಿ. ಒಳಗಡೆ ಏನಾದರೂ ಕೂಲರು ಅಂತವ ಇಂಥ ಬಿಟ್ಟರೆ ಏನು ಇಟ್ಟಿಲ್ರಿ, ಅದನ್ನ 2-3 ಸಲ ನೀರು ಹೊಡಿತಿದ್ರು ಗೋಡನ್ ಒಳಗೆ. ಸ್ವಲ್ಪ ಸುತ್ತು ಒಳ್ಳೆ ಗಿಡಗಳನ್ನ ಹಚ್ಚಿದ್ರೆ ತಂಪಿರ್ತದ ಅಂತ ಹೇಳ್ತಾರೆ. ನೆರಳಾಗುವಂಥವು ಒಬ್ಬೊಬ್ರು ಕೆಲವೊಬ್ರು ಮಾಡ್ಯಾರ, ತೆಗ್ದಿಲ್ಲ ಒಬ್ಬೊಬ್ರು ಅದನ್ನ ನೆರಳು ಮಾಡ್ಯಾರ, ಏನೇನು ಮಾಡ್ಯಾರ. ನಮ್ಮ ಕೂಡ ಮಾಡಂದ್ರೆ ನಾವು ಮಾಡಿಲ್ಲ, ಹಂಗೆ ಬಂದವ್ರು ನಮ್ಮ ಈಗ ಬಂದವಂತ ನಾವು ಅದನ್ನ ತಲೆ ಕೆಡಿಸಿಲ್ಲ, ನೋಡೋಣ ಅವಾಗದಾಗ ಅಂತೇಳಿ. ಮತ್ತು ನಿಮ್ಮನ್ನು ನೋಡಿ ನಿಮ್ಮ ಸುತ್ತಮುತ್ತ ರೈತರು ಯಾರು ಮಾಡಿದಾರ? ಇಲ್ಲಿ ಯಾರು ಮಾಡಿಲ್ಲರಿ, ಈ ವರ್ಷ ಒಬ್ಬರು ನಮ್ಮೂರಾಗ ಹಚ್ಚಾರ ಮೊನ್ನೆ ರೀ, ಮೊನ್ನೆ ಜೂನ್ದಾಗ ಹಚ್ಚಾರ. ನಿಮ್ಮ ಸಲಹೆಯನ್ನು ಪಡ್ಕೊಂಡು ಇದು ಮಾಡ್ತಾ ಇದ್ದಾರೆ? ಇಲ್ಲ, ಅವ್ರ ಸಂಬಂಧಿಕರಿದ್ದಾರೆ, ಇರೋಬ್ಬರಾಗ ಅವ್ರ ಸಲಹೆ ತಗೊಂಡು ಮಾಡಕತ್ತಾರೆ. ಒಳ್ಳೆಯದು ಶರಣಪ್ಪ ಅವರು, ಇದುವರೆಗೆ ನಿಮ್ಮ ರೇಷ್ಮೆ ಕೃಷಿಯ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಗಸೂರು ತಾಲೂಕು ಚಿಕ್ಕ ಹೆಸರೂರು ಗ್ರಾಮದ ಶರಣಪ್ಪ ನಂದಿಯಾಳ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಕಡಲೆಕಾಳು ಜವರಿ 3,855 ರಿಂದ 4,177 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44,000 11,000 ರೂಪಾಯಿಗಳು. ಹೆಸರುಕಾಳು 4,722 ರಿಂದ 6,426 ರೂಪಾಯಿಗಳು. ನೆಲಗಡಲೆ ಶೇಂಗಾ 3,675 ರಿಂದ 5,819 ರೂಪಾಯಿಗಳು. ಈರುಳ್ಳಿ 650 ರಿಂದ 880 ರೂಪಾಯಿಗಳು. ಸೋನಾ ಮಸೂರಿ ಭತ್ತ 1,650 ರಿಂದ 2,369 ರೂಪಾಯಿಗಳು. ಸೂರ್ಯಕಾಂತಿ 4,555 ರಿಂದ 6,381 ರೂಪಾಯಿಗಳು. ಹಾಗೂ ಕೆಂಪು ತೊಗರಿ 6,080 ರೂಪಾಯಿಗಳು. ಇನ್ನು ಸಿಂಧನೂರು ಪೇಟೆಯ ಧಾರಣೆ ಈ ರೀತಿ ಇದೆ. ಒಣಮೆಣಸಿನಕಾಯಿ 10,000 ರಿಂದ 12,000 ರೂಪಾಯಿಗಳು. ಆರ್ಎನ್ಆರ್ ಭತ್ತ ಹಳೆಯದು 2,049 ರಿಂದ 2,456 ರೂಪಾಯಿಗಳು. ಹಳೆ ಸೋನಮಸರಿ 2,448 ರಿಂದ 2,700 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇನ್ನು ಹವಾಮಾನ ವರದಿ ಈ ರೀತಿ ಇದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ತಾಲೂಕಿನ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವನ್ನು ಸಂಭವವಿದ್ದು ಸಾಧಾರಣ ಮಾಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 74 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 44 ಇರುವ ಸಾಧ್ಯತೆ ಇದೆ, ಹಾಗೂ ಗಾಳಿಯ ವೇಗ 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದಾಗಿತ್ತು ಇಂದಿನ ಹವಾಮಾನ ವರದಿ. ಕೆಳಗುರಿ, ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮದ ಕೃಷಿಕ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಲೀಲಾ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಪೇಟೆದಾರ, ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಕುಷ್ಟಗಿ ತಾಲೂಕಿನ ತಗ್ಗಿಯಾಳ ಗ್ರಾಮದ ರಾಮಪ್ಪ ಮತ್ತು